ಅಂದ್ರೆ ಇವಾಗ ನೀವು ನಿಮ್ ತಂದೆಯವರು ಕೊಟ್ಟಿರೋ 2.5 ಎಕರೆ ಜಮೀನಿನಲ್ಲಿ ಅಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದೀವಿ. 18 ಹಸುನು ಕರಿಯೋ ಹಸುನೇನ? ಎಲ್ಲ. ಯಾವ್ದು? ಸೀಮೆ ಹಸುನ? ಎಚ್ಎಫ್ ಹಸು. ಎಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ? ಎಲ್ಲ ಸುತ್ತಮುತ್ತಳ್ಳಿನೇ. ಯಾರ್ ತಗೊಂಡ್ ಬರೋದ್ ಹಸುನ? ನಮ್ಮನೆಯವ್ರು ತಗೊಂಡ್. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಾ? ಏನೋ ಸುಳಿ ಎಲ್ಲ ನೋಡ್ಬೇಕು ಅಂತ. ಗೊತ್ತು. ನಿಮಗ್ ಗೊತ್ತಾ ಸುಳಿ ಬಗ್ಗೆ? ನನಗೆ ಸುಳಿ ಬಗ್ಗೆ ಗೊತ್ತಿಲ್ಲ, ಆರೋಗ್ಯದ ಬಗ್ಗೆ ಗೊತ್ತು. ಆಮೇಲೆ ಹಸುದು ವಯಸ್ಸು ಹೇಗ್ ನಿರ್ಧಾರ ಮಾಡ್ತೀರಾ? ಗೊತ್ತಾಗುತ್ತೆ ನಂಗೆ. ಅದು ಹೇಳಕ್ಕಾಗಲ್ಲ. ಅದು ಹುಷಾರ್ ತಪ್ಪರು ನನಗ್ ಗೊತ್ತು, ಚೆನ್ನಾಗಿದ್ರು ನನಗ್ ಗೊತ್ತಾಗುತ್ತೆ. ಅದು ಸುಳಿ ಹಲ್ಲಿನ ಬಗ್ಗೆ, ಕಾಲಿನ ಬಗ್ಗೆ, ಚೆನ್ನಾಗಿಲ್ಲ ಅನ್ನೋದ್ ಬಗ್ಗೆ ನಂಗೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಕೇಳ್ತೀನಿ, ಹೇಳ್ತಾರೆ, ಆದ್ರೂ ನಂಗೆ ಗೊತ್ತಾಗಲ್ಲ. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಹುಷಾರ್ ತಪ್ಪಿದ್ರೆ ಗೊತ್ತು. ಒಂದು ಹೊತ್ತಿಗೆ ಎಷ್ಟು ಹಾಲು ಕರಿಯುತ್ತೆ? ಒಂದು ಹೊತ್ತಿಗೆ 2 ಕ್ಯಾನ್ ಮೇಲೆ ಕರಿತಾ ಇದ್ದೀವಿ. ಅಲ್ಗೆ ಒಂದು ಕ್ಯಾನ್ 40 ಲೀಟರ್ ಮೇಲೆ ಹಿಡಿತಾ ಇದೆ. ಅಂದ್ರೆ ಇವಾಗ 18 ಹಸುನು ಹಾಲು ಕರಿತಾ ಇದೀಯಾ? ಇವಾಗ 18 ಹಸುನು ಹಾಲು ಕರಿತಾ ಇದೆ. ಇವಾಗ ಕರಾವು ನಿಂತಾಗ ಒಟ್ಟಿಗೆ ನಿಂತೋಗೋದಿಲ್ವಾ? ಆ ತರ ಆದ್ರೆ ನಿಂತೋಗಲ್ಲ. ಸಾಮಾನ್ಯ ಹೆಂಗೈತೆ ಅಂದ್ರೆ, ಈಗ 3 ತಿಂಗಳಾಗಿರೋದು ಐತೆ, 4 ತಿಂಗಳು ಆಗಿರೋದು ಐತೆ, ಆ ತರ ಐತೆ. ಒಂದ್ ಹಸುನು ತೆನೆ ಹಸು ಈಗಿಲ್ಲ, 2 ಇದ್ದೋ ಈಗ ಅದನ್ನ ಕೊಟ್ಬಿಟ್ಟಿರೋದು. 5-6 ತಿಂಗಳು ಬಿಟ್ಟು ದೊಡ್ಡ ಹಾಲೆಲ್ಲ ಕರೆದ ಮೇಲೆ ವೀಟ್ ಕೊಡ್ಸೋದು ಅದಕ್ಕೆ ನಾವು. ಅದು ದೊಡ್ಡ ಹಾಲು ಕರೆದಾಗ್ಲೇ ನಾವು ವೀಟ್ ಕೊಡ್ಸಿದ್ರೆ ಹಾಲು ಕಡಿಮೆ ಆಗೋಗುತ್ತೆ, ಬೇಗ ನಿಲ್ಲಿಸ್ಬೇಕಾಗುತ್ತೆ, ನಮ್ಗೆ ಲಾಸ್ ಆಗುತ್ತೆ. ಫುಲ್ ದೊಡ್ಡ ಹಾಲು ಏನು ಹಾಲು ಕೊಡುತ್ತೆ, ಹಾಗೆಲ್ಲ ಫುಲ್ ದೊಡ್ಡ ಹಾಲು ಕರ್ಕೊಬಿಟ್ಟು ಸಣ್ಣ ಹಾಲಿಗೆ ಬರುತ್ತೆ ಒಂದು 5-6 ತಿಂಗಳಿಗೆಲ್ಲ, ಆವಾಗ ವೀಟ್ ಕೊಡಿಸ್ತೀವಿ. ಆಮೇಲೆ ಎಷ್ಟು ತಿಂಗಳು ನೀವು ಹಾಲು ಕರಿತೀರಾ? ಹೀಟ್ ಕೊಟ್ಟು 1-2 ತಿಂಗಳು ಕರಿಸ್ತೀವಿ. ಕೆಲವರು 2 ತಿಂಗಳು ರೆಸ್ಟ್ ಕೊಟ್ಬಿಡ್ತೀವಿ ಹಸುಗೆ. 2 ತಿಂಗಳಂತಲೂ ಕಂಪಮ್ ರೆಸ್ಟ್ ಇರಲೇಬೇಕದಕ್ಕೆ. ಆಮೇಲೆ ಮಾಮೂಲಿ ಕರು ಹಾಕುತ್ತೆ, 10 ದಿನ ಹಾಲು ಹಾಕಲ್ಲ ಡೈರಿಗೆ. ಅದರ್ದ ಗಿಣ್ಣು ಹಾಲು ಕರು ಮಡಿಕೊಂಡ್ ಅದು ಗಂಡಾಲಿ ಹೆಣ್ಣಾಗ್ಲಿ ಅದಕ್ಕೆ 10 ದಿನ ಹಾಲು ಕುಡಿಸ್ತೀವಿ, ವೇಸ್ಟ್ ಆಗೋದು ಬೇಡ ಅಂತ. ಕೆಲವರು ಗಬ್ಬದ ಹಸುನಲ್ಲೇ ಹಾಲು ಕರೀತಾರಲ್ವಾ, ಆ ಥರ ಮಾಡ್ಬೋದಾ? ಮಾಡಬಾರ್ದು. ಮಾಡಿದ್ರೆ ಹಸುಗೆ ತುಂಬ ತೊಂದರೆ, ನಿಶಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಹಾಲು ಕರೀತಾರೆ ರೈತರು? ಕರೀತಾರೆ, ನಾವು ಕರೆಯಲ್ಲ. 2 ಹೊತ್ತು ಹಾಲು ಕರೀತೀರಾ? 2 ಹೊತ್ತು ಕರಿತೀವಿ, ಸ್ವಲ್ಪ ಕರಿತೀವಿ. ಅದು ಕೊಬ್ಬಿನಾಂಶ ಎಲ್ಲ ಈಚು ಬಂದ್ಬಿಟ್ರೆ ಕಾಲೆಲ್ಲ ಇದಾಗ್ಬಿಟ್ಟು ಬಿತ್ಕೊಂಡ್ಬಿಡುತ್ತೆ ಹಸು. ಹಂಗಾಗಿ ಸ್ವಲ್ಪ ಅದು ಒಂದು 8 ಲೀಟರ್ ಹಾಲು ಕರೀತದೆ ಅಂದ್ರೆ ನಾವೊಂದು 4 ಲೀಟರ್ ಹಾಲು ಕರೆದಿರ್ತೀವಿ ಅದ್ರಲ್ಲಿ. ಇನ್ನು 4 ಲೀಟರ್ ಹಾಗೆ ಬಿಡ್ತೀವಿ. 4 ದಿನ ಹಂಗೆ ಬಿಡ್ತೀವಿ. 4 ದಿನ ಆದ್ಮೇಲೆ ಫುಲ್ ಕರಿತೀವಿ, 1 ಲೀಟರ್ ಅಷ್ಟು ಉಳಿಸ್ಬಿಟ್ಟು. ಅದು ಕರು ಕೊಡ್ತೀವಿ, ಕರು ಮತ್ತೆ ನಾಯಿ. ಯಾರು ಈಸ್ಕೊಂಡು ಗಿಣ್ಣು ಮಾಡ್ಕೋ ತಿಂತೀನಿ ಅಂದ್ರೆ ಅವ್ರು ಕೊಡೋದು. ಅಂದ್ರೆ ಹಾಕಿ ಡೈರಿಗೆ ಹಾಕಲ್ಲ. ಅಲ್ಲ, ಕರು ಹಾಕದ ಮೇಲಿನ ವಿಷಯ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಈಗ ಗಿಣ್ಣು ಹಾಲು ಎಷ್ಟು ದಿನ ಬರುತ್ತೆ? ನಾವು 10 ದಿನ ಉಪಯೋಗಿಸ್ತೀವಿ ಅದು ಗಿಣ್ಣಾಲು ಅಂತ. ಕೆಲವರು 5-6 ದಿನಕ್ಕೆಲ್ಲ ಡೈರಿಗೆ ಹಾಕ್ತಾರೆ. ಅದು ಅಷ್ಟನ್ನ ಬರುತ್ತೆ ಗಿಣ್ಣಾಲು ಅಂದ್ರೆ, ಅದು ಬಿಳ್ಳಿಗಾಗೋ ತನಕನೂ ಹಾಲು ಮಿಕ್ಸ್ಅಟ್ ಮಾಡಲ್ಲ ನಾವು. ಅವಾಗ ಕರು ಚೆನ್ನಾಗಿ ಕುಡಿಸ್ಬೇಕಲ್ವಾ? ಕುಡಿಸ್ತೀವಿ. ಗಿಣ್ಣು ಹಾಲು ಪೂರ್ತಿ ಕರು ಕುಡಿಸ್ತೀರಾ? ಕುಡಿಸ್ತೀವಿ. ಯಾಕಂದ್ರೆ ನೀವು ಎಷ್ಟು ಗಂಡಿಯಾಗಿರ್ಲಿ ಎಣ್ಣೆ ಆಗಿರ್ಲಿ ಅದನ್ನ ನಾವು ಬೇರೆ ಮಾರ್ಬಿಡ್ತೀವಿ ಅಂದ್ರೆ 10 ದಿನ ಅಂತಲೂ ಪಕ್ಕ ಅದಕ್ಕೆ ಕುಡಿಸ್ತೀವಿ. 10 ದಿನದ ಮೇಲೆ ಮಾರ್ತೀವಿ. ಆಮೇಲಿಂದ ಅದು ಬಿಳಿ ಹಾಲು ಪ್ರಾರಂಭ ಆದಾಗ ನೀವು ಡೈರಿ ಕೊಡೋದಿಕ್ ಶುರು ಮಾಡ್ತೀರಿ. ಇವಾಗ ಬೆಳಿಗ್ಗೆ ಮತ್ತೆ ಸಂಜೆ 18 ಹಸುದು ಹಾಲು ಕರಿತೀರಾ? ಕರಿತೀವಿ. ಮಿಷಿನ್ ಇಟ್ಕೊಂಡಿದ್ದೀರಾ? ಮಿಷಿನ್ ಐತೆ. ನಿಮ್ಮ ಹಸುಗಳಿಗೆ ಯಾವ್ದಕ್ಕೂ ಕೆಚ್ಚಲು ಬಾವು ರೋಗ ಅಂತದೆಲ್ಲ ಏನು ಬಂದಿಲ್ವಾ? ಬರ್ತದೆ, ವಾಸಿ ಮಾಡ್ಕೋತೀವಿ, ಗೊತ್ತಾಯ್ತದಲ್ಲ ನಮ್ಗೆ. ಅಂದ್ರೆ ಲಸಿಕೆ ಹಾಕಿಸ್ತಾ ಇದ್ದೀರಾ? ಹಾಕಿಸ್ತಾರೆ, ಡಾಕ್ಟರ್ಗಳು ಪರಿಚಯ ಆಯ್ತಲ್ಲ, ಫೋನ್ ಮಾಡ್ತೀವಿ. ನನ್ಗಂದ್ರೆ ಇಂಗ್ಲೇಷನ್ ಮಾಡೋದು ಅದು ಇದು ಗೊತ್ತಿಲ್ಲ, ನನ್ನ ಮಗನು ಮಾಡ್ತಾರೆ, ಅವ್ರ ಅಪ್ಪ ಇಲ್ಲ ಅಂದ್ರು ಈ ಹಸು ಹಿಂಗೆ ಆಗೈತೆ, ಇದಕ್ಕೆ ಈ ತರದ ಇಂಗ್ಲೇಷನ್ ಮಾಡ್ಬೇಕು ಅನ್ಬಿಟ್ಟು ಮಾಡ್ತೀವಿ. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಗಂಡ್ಮಕ್ಳೇ. ಏನೇನ್ ಮಾಡ್ತಿದ್ದಾರೆ? ಒಬ್ನು SLC ಪಾಸ್ ಆಗೈತೆ, ಅವನು ಮಾತು ಬರಲ್ಲ, ಮನೇಲೆ ಇದ್ದಾನೆ. ಇನ್ನೊಬ್ನು 8ನೇ ಕ್ಲಾಸ್ ಓದ್ತಾವನೆ, ಅವನು ನಮ್ಮ ಜೊತೆನೆ, ಅವನೇ ಫಾರಂ ಕೆಲಸ. ಅಪ್ಪನ ಜೊತೆ 3 ಗಂಟೆ ಎದ್ದೋಗೋದು ಅವನೇನೆ ಬೆಳಿಗ್ಗೆ 3 ಗಂಟೆಗೆ ಫಾರಂ ಜೊತೆಲಿ ಎದ್ದೋಗೋನೆ ಅವನು. ನಿಮ್ಮ ಮನೆ ಫಾರಂನಲ್ಲಿಲ್ವಾ? ಇಲ್ಲ, ಬೇರೆ ಸಪ್ರೇಟ್. ಎಷ್ಟು ದೂರ ಆಗತ್ತೆ? 1/2 ಕಿಲೋಮೀಟರ್ ಆಯ್ತದೆ, ಅರ್ಧನು ಆಗಲ್ಲ ಕಣ್ರಿ, ಸ್ವಲ್ಪ ಕಡಿಮೆ ಆಗುತ್ತೆ. ನಡ್ಕೊಂಡು ಹೊರಟೋಗ್ಬಿಡ? ನಡ್ಕೊಂಡು ಹೋಗ್ಬೋದು, ಆದ್ರೆ ನಾವು ಗಾಡಿ ತಗೊಂಡೋಯ್ತೀವಿ. 3 ಗಂಟೆಲೇನು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿ. ಇವಾಗ ಮಗನ್ಗೆ ಮಾತು ಬರೋಲ್ಲ ಅಂತ ಹೇಳಿದ್ರಿ, ಯಾವ ವಯಸ್ಸಲ್ಲಿ ಗೊತ್ತಾಯ್ತು ನಿಮ್ಗೆ? ಅವನಿಗೆ 1 ವರ್ಷದ ಮಗಿನಲ್ಲೇ ಗೊತ್ತಾಯ್ತು ಮಾತು ಬರಲ್ಲ ಅವನಿಗೆ ಅಂತ. ನಾವು ಎಲ್ಲ ತೋರಿಸಿದೀವಿ, ಇಲ್ಲೇ ಗಂಗೋತ್ರಿ ಹತ್ರ ಎಲ್ಲ ಫೀಚಿಂಗ್ ಇರೋವೆಲ್ಲ ಮಾಡಿಸಿದೀವಿ. ಮಿಷಿನ್ ಹಾಕ್ಸ್ಬೇಕು ಇವಾಗ ಅವನಿಗೆ. ಒಂದು ಹಾಕಿಸ್ತೋ ಅವ್ನಿಗೆ ಗೊತ್ತಾಗ್ಲಿಲ್ಲ, ತಿಳ್ವಳಕ್ಕೆ ಇಲ್ದೇದಾಗ ಮೊಳೆ ಬಿದ್ದು ಅವ್ನಿಗೆ ಹಾಳಾಗೋಯ್ತು. 7 ಮಿಷಿನ್ ಫ್ರೀ ಕೊಟ್ಟರು, ಅದನ್ನು ಹಾಳು ಮಾಡ್ಕೊಂಡ. ಈಗ ಹಾಕಿಸ್ಬೇಕು. ಅಂದ್ರೆ ತಾಯಂದ್ರಿಗೆ ಸ್ಪೀಚ್ ಥೆರಪಿ ಹೇಳ್ಕೊಡ್ತಾರಂತೆ ಅಲ್ವಾ? ಹೇಳ್ಕೊಟ್ಟವ್ರೆ. ನೀವು ಕಲ್ತರ ಅದನ್ನ? ಅದನ್ನ ಕಲ್ತಿದೀವಿ. ಹಿಂಗೆ ಅಂದ್ರೆ ಅವರು ಅದೇ ಅಪ್ಪ ಅನ್ನೋದು ಹೇಗೆ, ಅಮ್ಮ ಅನ್ನೋದು ಹೇಗೆ ಅಂತ ಅದೇ ಹೇಳ್ಕೊಡೋದು, ಇನ್ನೇನು ಹೇಳ್ಕೊಡಲ್ಲ ಅವರು. ಈ ತರ ಮನೇಲಿ ಈಗ ನಾವೇನಾರು ತಗೋಬೇಕು, ಅದನ್ನ ಕೈಲಿ ಹೇಳೋದಕ್ಕಿಂತ ಬಾಯಿಲಿ ಹೇಳಿ ಅವ್ರಿಗೆ ತೋರಿಸ್ಬೇಕು, ಲಿಫ್ಟ್ ಮೂವ್ಮೆಂಟ್ ಅವ್ರಿಗೆ ತೋರಿಸ್ಬೇಕು ಮಕ್ಕಳಿಗೆ. ಅದೇ ಹೇಳಿದ್ದು ಮಾಡ್ತಿದ್ದೆ, ಆದರೂ ಅವನಿಗೆ ಆಗಲಿಲ್ಲ. ಮಗ ಮಾತಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಮಾತಾಡ್ತಾನೆ, ಎರಡೆರಡು ಅಕ್ಷರದ ಮಾತ್ರ ಮಾತಾಡ್ತಾನೆ, ಅಪ್ಪ ಅಮ್ಮ ಅನ್ನ ಉಪ್ಪು ಈ ಥರ. ಮತ್ತೆ ಅವ್ರು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಏನಕ್ಕೆ ನೀವು ಮುಂದಕ್ಕೆ ಕಳಿಸ್ಲಿಲ್ಲ ಅಂದರೆ? ಅವನು ಪ್ರೈವೇಟು ಇಲ್ಲಿ, ಈಗ ಮೂಗುರು ಸ್ಕೂಲಲ್ಲೇ ಓದಿದರೆ ಅವನು ಎಲ್ಲಿ ತನಕನಾರು ಓದ್ಬೋದಿತ್ತು, ಅರ್ಥ ಆಯ್ತಿತ್ತು. ಈಗ ಅವ್ನು ಪ್ರೈವೇಟು ಗೌರ್ಮೆಂಟ್ ಸ್ಕೂಲು, ನಮ್ಮ ಫಸ್ಟ್ ಮಾರ್ಕ್ನಲ್ಲಿ ಕಾರ್ಮೆಂಟ್ಗೆ ಹೋಯ್ತಿದ್ದ, ಎಂಟನೇ ಕ್ಲಾಸ್ಗೆ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಸೇರಿಸ್ಕೊಂಡ, ಎಸ್ ಎಲ್ ಸಿ ಮುಗೀತು, ಈಗ ಪಿ ಯು ಸಿಗೆ ಹಾಕೋದು. ಅಲ್ಲೇನಾಗೈತೆ ಅಂದರೆ ಅವರು ಬಾಯಲ್ಲಿ ಹೇಳೋದು, ಬೋರ್ಡ್ ಮೇಲೆ ಬರೀತಿದ್ರು ಎಸ್ ಎಲ್ ಸಿಲಿ ನೋಡ್ಕೊಂಡು ಬರೀತಿದ್ದ, ಬಾಯಲ್ಲಿ ಹೇಳೋದು ಇವ್ನಿಗೆ ಅರ್ಥ ಆಗಲ್ಲ, ಹಂಗಾಗಿ ಬಿಟ್ಟೆ. ನೀವು ಅದಕ್ಕೆ ಆ ಸ್ಕೂಲ್ಗೆ ಸೇರಿಸ್ಬೋದಲ್ವಾ ಮಗನ್ನ? ಹೋಗಲ್ವಲ್ಲ ಅವನು, ನನಗೂ ನಮಗೂ ತುಂಬಾ ಪ್ರೀತಿ ಅವನ ಮೇಲೆ, ಸುಮ್ಮನೆ ಆಗೋದು. ಆದ್ರೆ ಜಮೀನೆಲ್ಲ ತುಂಬಾ ಆಸಕ್ತಿಯಿಂದ ಮಾಡ್ತಾನೆ, ಹೇಳದ ಕೆಲಸ ಮಾಡ್ತಾನೆ, ನಮ್ಮ ಹುಡುಗರು ಮಾಡ್ತಾರೆ, ಅದ್ರ ನೆಮ್ಮಕೆ ಅಂತ ನಂಗೈತೆ. ಜಮೀನ್ ಇದೆ ಅಂತ ಹೇಳಿದ್ರಲ್ಲ, ಆ ಜಮೀನಲ್ಲಿ ಏನೇನು ಬೆಳೆ ಬೆಳೀತಾ ಇದ್ದೀರಾ? ಫಸ್ಟು ತರಕಾರಿ ಮತ್ತು ಚೆಡ್ಮಲ್ಗವು ಎಲ್ಲಾನು ಬೆಳೀತಿದ್ರು ನಮ್ಮ ಅಪ್ಪ ಚೆನ್ನಾಗಿದ್ದಾಗ, ಅಪ್ಪಾಜಿ ಚೆನ್ನಾಗಿತ್ತು ಅವಾಗ. ಈಗ ಅಂದ್ರೆ ಅವ್ರು ಚೆನ್ನಾಗಿಲ್ಲ, ಈಗ ನಾವು ನಮ್ಗೆ ಉಪಯೋಗ ಆಗೋದೆ ನಾವು ಬೆಳ್ಕೋಬೇಕು ಅಂದಂಗೆ ಅಳ್ಜೋಳ ಹಾಕಿದ್ದೀವಿ ಮತ್ತು ಹುಲ್ಲು ಹಾಕಿದ್ದೀವಿ, ಫಾರಮ್ ಹುಲ್ಲು ಎರಡು ಮಿಕ್ಸಡ್ ಮಾಡಿ ಹಸುಗೆ ಹಾಕತ್ತೀವಿ. ಎರಡು ತಿಂಗ ಮಧ್ಯ ಒಂದು 10 ತಿಂಗಳು ಮೇವು ಬರುತ್ತೆ ನಮ್ಮದು, ಒಂದು 2 ತಿಂಗಳು ಎಷ್ಟು ತಗೋಬೇಕಾಯ್ತದೆ, 2 ತಿಂಗಳು ಅಂದರೆ ಕಂಪಮ್ಮಿ 2 ತಿಂಗಳು ತಗೊಳ್ಳೋದಲ್ಲ, ಮಧ್ಯ ತಗತ್ತೀವಿ. ಒಂದು 2 ತಿಂಗಳು ಮೇವು ಕೊಂಡ್ಬೇಕಾದ್ರೆ ಮಧ್ಯ ಒಂದು 15 ದಿನಕ್ಕೆ ಹಸುಗೆ ಮೇಯಿಸ್ಬೇಕಾದ್ರೆ ತುಂಬ ಬಲ್ತಿರ್ಬೇಕದು, ಅದು ಹಾಲು ಕೊಡಬೇಕಾದ್ರೆ. ಸುಮ್ಮನೆ ಏನೋ ಹಸು ಕಟ್ಟಿವಿ ಅಂದ್ಬಿಟ್ಟು ಸುಮ್ಮನೆ ಅದು ಇದು ಹುಲ್ಲು ಹಾಕೋರು ಅದು ಹಸು ಹಾಲು ಕರಿಯಲ್ಲ, ಕೇರ್ ಮಾಡಲೇಬೇಕು. ಹಂಗಾಗಿ ಚೆನ್ನಾಗಿ ಬಲ್ಸ್ಬಿಟ್ಟೆ ನಾವು ಹಾಕೋದು, ಅದು ಹಾಲು ಚೆನ್ನಾಗಿ ಬರುತ್ತೆ ಅಂತ. ಆವಾಗ ಇದೊಂದು ಎಳ್ಸಿರುತ್ತೆ ಅಂತ ಇಟ್ಕೊಳ್ರಿ, ಹಾಲು ಬರಲ್ಲ, ಡಿಗ್ರಿ ಬರಲ್ಲ, ಅದಕ್ಕೆ ಏನು ಮಾಡ್ತೀವಿ, ಇದು ಬಲಿ ತೇರ್ಬೇಕಾದ್ರೆ ಎಷ್ಟು 15 ದಿನಕ್ಕೆ ಬೇರೆ ಹೊರಗಡೆ ಮೇವು ತಗೋತೀವಿ. ಒಂದು 2 ಸರಿ ತರಿಸಿದ್ರೆ ಒಂದು ವಾರಕ್ಕೊಂದ್ಸತಿ 2 ಸತಿ ಹೊರಗಡೆ ಹಿಂಗೆ ಗ್ಯಾಪ್ ಕೊಟ್ಟು 2 ತಿಂಗಳು ಮೇವು ಕೊಡ್ತೀವಿ. ಫಾರಂ ಹುಲ್ಲು ಅಂದರೆ ಅದು ಕೋತ್ರಿ ಅಂತಾರಲ್ಲ, ಅದ ಬೆಳೆಸೋದು ನೀವು? ಸೂಪರ್ಮೆನ್ಸ್ ಅಂತ. ಹಾಂ, ಅದನ್ನು ಬೆಳೆಸ್ತೀರಿ. ಮತ್ತೆ ಇವಾಗ ಕುದುರೆ ಮಸಾಲ ಅಂತ ಎಲ್ಲ ಮಾಡ್ಕೊಳ್ತಾರೆ, ಆ ಮೇವಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಒಟ್ಟಿಗೆ ಮಾಡಿಟ್ಕೊಂಡು ಹಸುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಈಗ ನೀವು ಹೇಳಿದ್ರಿ ಸದಾ ಬೆಳೆಯೋದಿಕ್ಕಾಗೋದಿಲ್ಲ ಅಂತ, ಅಂಥ ಸಮಯದಲ್ಲಿ ಈ ಕುದುರೆ ಮಸಾಲ ಮಾಡಿಟ್ಕೊಂಡು ಹಸುಗಳಿಗೆ ಮೇವಾಗಿ ಕೊಡ್ತಾರೆ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಜೋಲ್ಲ ಏನಾದರೂ ಬೆಳ್ಕೊಂಡಿದ್ದೀರಾ? ಇಲ್ಲ, ಒಣಲ್ಲೂ ಹಾಕಲ್ಲ ನಾವು, ಅದು ಇಲ್ಲ ಬೆಳೆದಿಲ್ಲ. ಬರೀ ಹಸಿವುಲ್ಲು ಅಳ್ಜೋಳ. ತಿಂಡಿ ಏನಾದರೂ ಕೊಡ್ತೀರಾ? ಕೊಡ್ತೀವಿ ಮೇಡಮ್. ಏನು ಕೊಡ್ತೀವಿ? ತೆನೆಸಿಗೆ ಹಿಂಡಿ ಕೊಡ್ತೀವಿ, ತೆನೆ ಹಸುಗೆ. ಈಗ ಯಾವುದು ಹಸು ತೆನೆ ಆಯ್ತದೆ ಅದು ನನ್ನ ಜವಾಬ್ದಾರಿ. ಈಗ ಒಂದೆರಡು, ಈಗ 18 ಹಸುಗೆ ಒಂದು 3 ವರ್ಷ ತೆನೆ ಇರುತ್ತೆ. ಇವ್ರಿಗೆ 3 ಗಂಟೆಗೆ ಎದ್ದು ಕೆಲಸ ಮಾಡಿ ಇವ್ರಿಗೆ ಹಿಂಸೆ ಆಗುತ್ತೆ, ಇವ್ರಿಗೆ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಳಿಗೆ. ನನಗೆ ಅಂದರೆ ಈಗ ಲೇಡೀಸು ಎಲ್ಲದಕ್ಕೂ ಏನು ಕೊಟ್ಕೋ ಓಡೋಗಲ್ಲ. ಈಗ ಏನಕ್ಕೆ ಅಂದರೆ ಮಧ್ಯಾಹ್ನ ನೀರು ಕುಡಿಸೋಕೆ ಹೋಗ್ತೀನಿ, ಮೇವು ಹೊಡಿಕೆ ಬೆಳಗ್ಗೆ ಸಾಯಂಕಾಲ ಹೋಗ್ತೀನಿ, ಇಷ್ಟ ನನ್ನ ಕೆಲಸ. ಹಂಗಾಗಿರೋದ್ರಿಂದ 3 ಇರಲಿ 4 ಇರಲಿ ತೆನೆ ಹಸು ನನ್ನ ಜವಾಬ್ದಾರಿ. ಅದಕ್ಕೆ ಏನು ತಿಂಡಿ ಕೊಡಬೇಕು ಅಂದರೆ ಹಿಂಡಿ ಕೊಡ್ತೀನಿ, ಮಾಮೂಲಿ ಪೀಡ್ಸ್ ಕೊಡ್ತೀವಿ, ರವೆ ಬೂಸ. ಈಗ ನಂದಿನಿ ಫೀಡ್ಸ್ ಸಿಗುತ್ತಲ್ಲ, ಅದೇನು ಕೊಡಲ್ವಾ ನೀವು ಹಸುಗೆ? ನಂದಿನಿ ಪೀಡ್ಸ್ ಕೊಡ್ತಿಲ್ಲ ಮೇಡಮ್. ಹಿಂಡಿ ಜೊತೆ ಏನೇನು ಬೆರೆಸ್ಕೊಡ್ತೀರಾ? ಇವು 3, ಇನ್ನೇನಿಲ್ಲ. ಎಷ್ಟು ಸತಿ ಕೊಡ್ತೀರಾ? ತೆನೆ ಹಸುಗೆ ಉನಿ ಹಾಕ್ತೀನಿ, ಒಂದು ದಿನಗ ನೀರು ಓದ್ಬಿಟ್ಟು ಉನಿ ಹಾಕ್ಬಿಟ್ಟು ಒಂದು 3 ಬಸಿ ಮಾಡಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ಆಮೇಲೆ ತಿಂಡಿ ತಿಂದಮೇಲೆ ನೀರು ಕುಡಿಸ್ತೀನಿ. ಗೊತ್ತಾಯ್ತದೆ ನನ್ನ ಮಗನಿಗೆ ನೀರು ಬಿಡಪ್ಪ ಅಂದ್ರೆ ಪೈಪಲ್ಲಿ ನೀರು ಬಿಡ್ತಾನೆ, ಅದ್ರ ಕೇರ್ ನಾನು ಮಾಡ್ತೀನಿ. ತೆನೆ ಹಸುಗೆ ಮಾತ್ರ ತಿಂಡಿ ಕೊಡ್ತೀರಾ? ಇಲ್ಲ, ಇನ್ನು ಮಿಕ್ತೋಗಿ ಕೊಡ್ತೀವಿ ರವೆ ಬೂಸ ಮತ್ತು ಪೀಡ್ಸು, ಚಕ್ಕೆ ಹಿಂಡಿ ಮಾತ್ರ ಕೊಡಲ್ಲ ನಾವು, ಗೀಟಲ್ಲ. ಅಲ್ಲ, ಹಸುವಿಂದ ಅಷ್ಟೊಂದು ಸಂಪಾದನೆ ಮಾಡ್ತೀರಾ, ಗೀಟಲ್ಲ ಅಂದರೆ ಹೇಗೆ? ಹೆಂಗ್ ಗೀಟಲ್ಲ ಅಂತಂದ್ರೆ ಇದು 48 ರೂಪಾಯಿ ಐತೆ ಹಿಂಡಿ, ಹೆಂಗ್ ಗೀಟುತ್ತೆ? ಹಾಲು ಎಷ್ಟೈತೆ? ಹಸು ಹಾಲು 30 ರೂಪಾಯಿ ಅನ್ಕೊಳ್ರಿ, 30 ಅಂತ ಅನ್ಕೊಳ್ರಿ. ಇವಾಗ 1 ಲೀಟ್ರು ಹಿಂಡಿ 1.5 ಲೀಟ್ರ್ ಜಾಸ್ತಿ ಕೊಡ್ಬೇಕದು, ಕೊಡುತ್ತಾ? ಕೊಡಲ್ಲ. ಹೆಂಗೆ ಮಿನಿಮಮ್ ಅವರು ಒಂದು 1/2 ಲೀಟ್ರ್ ಜಾಸ್ತಿ ಆಗ್ಬೋದೇನೋ, ಲಾಸ್ ಆಗುತ್ತೆ ತಾನೆ? ಹಿಂಡಿ ಚೆನ್ನಾಗಿ ಕೊಟ್ರೆ ಚೆನ್ನಾಗಿ ಹಾಲು ಕೊಡುತ್ತಲ್ವಾ? ಕೊಡಲ್ಲ, 1/2 ಲೀಟ್ರ್ ಜಾಸ್ತಿ ಆಗೋದು. ಸಪ್ರೇಟ್ ಆಗಿ ಕಟ್ಕೊಂಡು ಮೀಸಿ ನೋಡಿದ್ರು ಅಷ್ಟೇ, ಅದು ಅದು ಕಾಸ್ಟ್ಲಿ ಆಗೈತಲ್ವಾ, ಅದನ್ನ ಕೊಡೋದು ಬೇಡ. ಇದು ಇದನ್ನ ಮೇಂಟೈನ್ ಮಾಡ್ಬೋದು. ಈಗ ಇದು ಇದನ್ನ ಕೊಟ್ಟರು ಹಾಲು ಕರೀತದೆ, ಮುಕ್ಕಣ್ಣು ಅಂತ ಬರುತ್ತೆ ಅಕ್ಕಿ ನುಚ್ಚು, ಅದನ್ನ ಕೊಟ್ಟರು ಹಾಲು ಗಟ್ಟಿ ಬರುತ್ತೆ, ಅವೆಲ್ಲ ಕೊಡ್ಬೋದು 15 ರೂಪಾಯಿ ಅದು ಕೆಜಿ. ಹಾಗಾದ್ರೆ ಏನೇನು ಕೊಡ್ತೀರಾ ಹೇಳಿ? ಅಕ್ಕಿ ನುಚ್ಚು ಕೊಡ್ತೀವಿ, ಮುಕ್ಕಣ್ಣು, ರವೆ ಬೂಸ ಕೊಡ್ತೀವಿ. ಏನು ಕನಿಷ್ಠ ಇಲ್ಲ ಅಂದ್ರು ರವೆ ಬೂಸ ಮತ್ತೆ ಬೀಟ್ಸ್ ಕೊಟ್ಟೆ ಕೊಡ್ತೀವಿ, ಅಕ್ಕಿ ನುಚ್ಚು ಕೊಡ್ಲಿಲ್ಲ ಅಂದ್ರೂ ಅವೆರಡು ಅಂತೂ ಕಂಫರ್ಮ್. ಅಕ್ಕಿ ನುಚ್ಚು ಯಾವ ರೀತಿ ಕೊಡ್ತೀವಿ? ಮುಕ್ಕಣ್ಣು, ಅದು ಅಳತೆ ಮಾಡ್ಕೊಂಡಿದೀವಿ, ಒಂದು ಬೋಸಿ ಬಟ್ಲ ಮಡಿಕೇವಿ ಅದರಲ್ಲಿ ಹಾಕೋದು, ಅದಕ್ಕೆ ಒಂದು ನೆನ್ಸಲ್ಲ ಅದಕ್ಕೆ ಸಪ್ರೇಟ್ ಹಾಕ್ಬಿಡ್ತೀವಿ, ನೆನ್ಸದೇನಿಲ್ಲ ಅದು. ಮುಕ್ಕಣ್ಣ ಸಣ್ಣಕ್ಕೆ ಬರುತ್ತೆ, ಅದು ಒಟ್ಟು ರೀತಿ ಬರುತ್ತೆ, ನುಚ್ಚು ರೀತಿ ಬರಲ್ಲ ಅದು. ಮುಕ್ಕಣ್ಣು ಅಂದರೆ ಅದೊಂದು ರೀತಿ, ಈ ಸಾಸಿವೆಗಳಿಗಿಂತನೂ ಸಣ್ಣ ಬರುತ್ತೆ, ಅದೇ ನೆನೆಸ್ಬೇಕಾಗಿಲ್ಲ. ಬರದ ತಿಂಡಿನೇ ತಿನ್ಕತ್ತವೆ ಪೀಡ್ಸ್ ಜೊತೆಲಿ, ಹಿಂದ್ ಗುಂಟ ನೀರು ಬಿಟ್ಕೊಂಬರ ಕುಡಿತೇವೆ, ಅದೇನು ಉನಿ ಹಾಕ್ಬೇಕಾಗಿಲ್ಲ ಅವು. ಇವಾಗ ನಿಮ್ದು ಫಾರಂ ಬರೋಣ, ಅಲ್ಲಿ 18 ಹಸು ಕಟ್ಟೋದಕ್ಕೆ ಏನ್ ವ್ಯವಸ್ಥೆ ಮಾಡಿದ್ದೀರಾ? 18 ಹಸು ಕಟ್ಟಕ್ಕೆ ಕೊಟ್ಟಿಗೆ ಮಾಡಿದ್ವಿ, 4 ಅಡಿ 4 ಅಡಿ ಕೊಟ್ಟಿಗೆ ಐತೆ. ಒಂದು ಹಸುಗೆ ಏನು ಆರಾಮಾಗಿರ್ಬೇಕು, ಒಂದು ಮೇಟ್ಗೆ ಒಂದು ಹಸು ಆಯ್ತು. ಅಂದ್ರೆ ಒಂದೇ ಕಡೆ 18 ಹಸು ಕಟ್ಟಿದ್ದೀರಾ ಅಥವಾ ಎದುರು? ಇಲ್ಲ ಇಲ್ಲ ಇಲ್ಲ, ಒಂದ್ ಲೈನ್ 6, ಒಂದ್ ಲೈನ್ 6, ಹೊರಗಡೆನೇ 6 ಈ ತರ ಕಟ್ಟಿದ್ವಿ. ಹೊರಗಡೆ 6 ಅಂದ್ರೆ ಶೆಡ್ ಇಂದ ಹೊರಗಡೆನಾ? ಇಲ್ಲ ಇಲ್ಲ, ಅದು ಫುಲ್ ಈಗ ಒಂದು ಕೊಟ್ಟಿಗೆ ಆಯ್ತಿದ್ವು, ಹಿಂದಕ್ಕೆ ಇನ್ನೊಂದು ಕೊಟ್ಟಿಗೆ ಆಯ್ತು, ದೊಡ್ಡ ಗೋಡೆ ಎತ್ ಬಿಟ್ಟಿದ್ದೀವಿ. ಈಗ ಈ ಕಡೆ ಮೊಕ ಮಾಡಿ ಒಂದ್ ಹಸು ಕಟ್ಟಿದ್ವಿ, ಆ ಕಡೆ ಮೊಕ ಮಾಡಿ ಒಂದ್ ಹಸು, 4 ಅಡಿ ಗ್ಯಾಪ್ ಬಿಟ್ಟಿದ್ವಿ. ನಾವ್ ಓಡಾಡಕ್ಕೆ ಆಲ್ಕರಿ ಮಿಷಿನ್ ಇದ್ ಮಾಡಕ್ಕೆ, ನೀರ್ ಕುಡ್ಸಕ್ಕೆ, ತೊಪ್ಪೆ ಬೋಸಿಗಳು ಇಟ್ಕೊಂಡು ತೊಪ್ಪೆ ತಾಕಕ್ಕೆ ಈ ರೀತಿ ಮಾಡ್ಕೊಂಡಿದ್ವಿ. ಇನ್ನೊಂದ್ ಕೊಟ್ಟಿಗೆ ಮುಂದೆ ಮಾಡ್ಕೊಂಡಿದ್ದೀವಿ, ಆ ರೀತಿ 18 ಹಸು ಮಾಡ್ಕೊಂಡಿದ್ವಿ, ಕೊಂಜಿ ಮಾಡ್ಕೊಂಡಿದ್ವಿ. ಅಂದ್ರೆ ಬಾಲ ಬಾಲ ಬರೋ ರೀತಿ ಕಟ್ಟಿದ್ವಿ, ಆ ಕಡೆ ಮುಖ ಈ ಕಡೆ ಮುಖ, ಮಧ್ಯೆ ನಾವು ಓಡಾಡಬೇಕು, ಗ್ಯಾಪ್ ಇಟ್ಕೊಂಡಿದ್ವಿ. ಮತ್ತೆ ಅದು ಬೆಳಿಗ್ಗೆ ಎಲ್ಲಾ ಹಸುನು ಮೈ ತೊಳಿತೀರಾ? ತೊಳಿತೀರ, ನನ್ನ ಮಗನ ಜವಾಬ್ದಾರಿ ಅದು. ಏನ್ ಪ್ರೆಷರ್ ಪೈಪ್ಸ್ ಇಟ್ಕೊಂಡಿದ್ದೀರಾ? ಫಸ್ಟ್ ಉನಿ ಹಾಕ್ಬಿಟ್ಟಿರ್ತೀನಿ ನಾನು, ಉನಿ ಹಾಕ್ಬಿಟ್ಟು ಮೇವ್ ಹೊಡಿಗೆ ಬತ್ತೀನಿ ನಾನು. ಒಂದೇ ಹಚ್ಚಿದ್ದು ಮೋಟರ್ ಐತೆ, ಆ ಮೋಟ್ರಲ್ಲಿ ಎಲ್ಲದಕ್ಕೂ ಪೈಪ್ ಬಿಟ್ಬಿಟ್ರೆ ಉನಿ ತೇರುತ್ತೆ. ಅದು ತೊಪ್ಪೆ ತೊಪ್ಪೆ ಇಕ್ಕಿರುತ್ತಲ್ಲ, ಅದು ತೊಪ್ಪೆ ಎತ್ತಿ ಅವನು ಆಚೆಗೆ ಹಾಕೋದಕ್ಕೂ ಒಂದು ಕೊಟ್ಟಗದ, ಒಂದು ಕೊಟ್ಟಗೆ ನೀರು ಉನಿ ಹಾಕಿರ್ತೀನಿ ನಾನು. ಇನ್ನೊಂದು ಒಳಗಡೆಗೆ ಬತ್ತಾನೆ ಅಂದಾಗ ಅದು ಹೊರಗಡೆ ಹೋಯ್ತಾವನೆ ಅಂದಾಗ ಆ ಕೊಟ್ಟಗೆ ನೀರು ಉನಿ ಹಾಕಿರ್ತೀನಿ. ಅವನು ಅದೇ ಆದರೂ ಸಹಿಸ್ಕೊಳ್ಳ ಅವನು. ಹಂಗಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಬಿಡ್ತೀವಿ. ಗೊತ್ತಲ್ಲ ನನಗೆ, ನನ್ನ ಮಗನ ಬಗ್ಗೆ ನನಗೆ ಗೊತ್ತು ಏನಂತ. ಅದು ಮಾಡು ಅಂದಾಗ ಅವನು ತೊಪ್ಪೆ ತುಕ್ಕೋದಾಗ ನಾನು ಇದನ್ನ ಉನಿಸ್ತಾ ಇರ್ತೀನಿ, ಇದನ್ನ ತೊಪ್ಪೆ ತುಕ್ಕ ಬಂದಾಗ ಅದನ್ನು ಉನಿಸ್ಬಿಟ್ಟು ನಾನು ಮೇವು ಹೊಡಿಕ್ ಹೋಯ್ತೀನಿ. ಅದಂತಿರುತ್ತಲ್ಲ ಫಸ್ಟು ಯಾವುದು ನಾನು ಉಣಿಸಿರ್ತೀನಿ, ಅದಕ್ಕೆ ಸರ್ವಿಸ್ ಮೋಟ್ರ್ ಬಿಡ್ತಾನೆ, ನೀಟಾಗಿ ಹೋಯ್ತದೆ. ನೀವು ಪೊರ್ಕೆ ಹಾಕಿ ತೊಳೆಯೋ ಅಗತ್ಯ ಏನೂ ಇಲ್ಲ? ಏನಿಲ್ಲ, ಬ್ರಸ್ ಇಲ್ಲ. ಅವಾಗ ಹಸುನೆಲ್ಲ ಆಚೆ ಕಟ್ಬಿಟ್ಟಿರ್ತೀರಾ? ಇಲ್ಲ, ಎಲ್ಲ ಜೊತೆಲೇ ಇರ್ತವೆ. ಕೊಟ್ಟಿಗೆ ತೊಳಿಬೇಕಾದ್ರೆ ಕೊಟ್ಟಿಗೆ ನೀರು ಬಿಟ್ಟರೆ ಹೋಗುತ್ತೆ. ನೀವು ಆ ನೀರು ಬಿಟ್ಟು ಕ್ಲೀನ್ ಮಾಡ್ತಿರ್ತೀರಾ, ಹಸು ಅಲ್ಲೇ ಇರುತ್ತೆ? ಅಲ್ಲೇ ಇರುತ್ತೆ. ಹಸು ಮತ್ತೆ ಕಾಲು ಆಡಿಸೋದು ಹೇಗೆ? ಆಡಿಸ್ಬೋದಲ್ಲ, ದೊಡ್ಡ ದೊಡ್ಡ ಕೊಟ್ಟಿಗೆ ಅಲ್ವಾ. ಅಂದ್ರೆ ನೀವು ಹೊರಗಡೆ ಬಯಲಿಗೆ ಬಿಡೋದೇ ಇಲ್ಲ ಅದನ್ನ? ಏನು ಬಿಚ್ಚೋದೇ ಇಲ್ಲ. ಮತ್ತೆ ಅದಕ್ಕೆ ಒಂದು ಒಳ್ಳೆ ಗಾಳಿ ಅದೆಲ್ಲ ತಗೊಳ್ಳೋದು? 3 ಅಡಿ ಗೋಡೆ ಮಾತ್ರ ಹಾಕಿರೋದಿಷ್ಟ. 3 ಅಡಿ ಗೋಡೆ ಹಾಕಿದೀರಾ? ಏನ್ ಗಾಳಿ ಐತೆ, ಏನ್ ಬೆಳಕೈತೆ, ಐತೆ ಫ್ಯಾನ್ ಹಾಕಿದೀವಿ ಸೊಳ್ಳೆಗೆ, ಎಲ್ಲ ಏನ್ ಅನುಕೂಲತೆ ಐತೆ. ಓ, ಫ್ಯಾನ್ ಆನ್ ಮಾಡಿ ಬಿಟ್ಟಿರ್ತೀರಾ? ಹಸುಗೇನು ಸೊಳ್ಳೆ ಕಚ್ಚೋದಿಲ್ಲ? ಕಚ್ಚೋದಿಲ್ಲ. ಮೈ ಎಲ್ಲ ಮೈ ತೊಳೆದ್ಮೇಲೆ ಫ್ಯಾನ್ ಆನ್ ಮಾಡ್ತೀವಿ. ಮೇವ್ ಹೊಡೆದ್ ಮುಗಿತ್ತೆ, ಫ್ಯಾನ್ ಆಫ್ ಮಾಡಿದ್ರೆ ಇವ್ರು ನಮ್ಮ ಮನೆಯವ್ರು ಬರ್ತಾರೆ ಮೇವ್ ಹಾಕೋಕೆ. ಮೇವ್ ಹೊಡಿದ್ ನನ್ನ ಜವಾಬ್ದಾರಿ, ಅದು ವಹಿಸ್ಕೊಬಿಟ್ಟಿದ್ದೀವಿ ಅವಾಗಿಂದ. ಮೇವ್ ಕತ್ತರಿಸೋ ಯಂತ್ರ ಇಟ್ಕೊಂಡಿದ್ದೀರಾ? ಯಂತ್ರಕ್ಕೆ ಕೊಟ್ರೆ ಅದು ಮೇವ್ ಹೊಡಿಯುತ್ತೆ, ಎಲ್ಲ ಒಂದಕ್ಕೆ ಗುಡ್ಡೆ ಬಿದ್ದಿರುತ್ತೆ. ಗೊತ್ತು ನನಗೆ, ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಪಿಂಡಿ, ಅವ್ರೊಂದು ಪಿಂಡಿ ಕಟ್ಟಿರ್ತಾರೆ, ಅದರಲ್ಲಿ 8 ಪಿಂಡಿ ಹೊಡಿಬೇಕು ಮಿಕ್ಸೆಟ್, ಅದು ಅಷ್ಟಸುಗಾಯ್ತದೆ. ಒಂದು ಒಂದು 20 ಲೀಟ್ರ್ ಬೋಸಿ ಅನ್ಸುತ್ತೆ, ಅದು 20-25 ಲೀಟ್ರ್ ಹಿಡಿಬೋದು. ಅದ್ರ ತುಂಬ ಹಸುಗೆ ಜೋರಾಗಿ ಅಮ್ಕಿ ಅಮ್ಕಿ ಮೇವ್ ಹಾಕ್ತಾರೆ. ಅಂದ್ರೆ ಎಲ್ಲ ಚರಣಿ ಮಾಡ್ಕೊಂಡಿದ್ದೀರಾ? ಮೇವ್ನ ತುಂಬತೀರಾ? ಫುಲ್ ಚೆನ್ನಿಗೆ ತುಂಬಲ್ಲ, ಮುಂದಕ್ಕೆ ತಕೋಗ ಹಾಕಿದ್ರೆ ಒಂದೊಂದು ಬೋಸಿ ಮೇವ ಅವು ಮೇಯ್ತ. ಯಾವುದು ಮೇಯಲ್ಲ ಇದು ಅಂತ ನಮಗೆ ಗೊತ್ತಾಯ್ತದಲ್ಲ, ಅದ್ರ ಮೇವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಮೇಯ್ತಿ ಇರುತ್ತಲ್ಲ ಸಹ, ಅದು ಮೇಯ್ಕೋತದೆ. ಮತ್ತೆ ನೀರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನೀರಿಗೆ ಬೋಸಿಗೆ ಈಗ ತಿಂಡಿ ಮಡಗ್ಬಿಟ್ಟು ಬೋರ್ವೆಲ್ ಹೊಡ್ಸಿದ್ದೇವಲ್ಲ, ಪೈಪ್ ಪುಟ್ಕೊ ಬಂದ್ರೆ ನೀರು ಕುಡಿತವೆ. ನಾವು 7 ಥರ ನೀರು ಕುಡಿಸ್ತೀವಿ. ಒನ್ ಈಗೆಲ್ಲಾರ ನಾವು ಹೊರಗಡೆ ಹೋಗ್ಬೇಕು, ಗಂಡ ಹೆಂಡ್ತಿರು ನಮ್ಮ ಮಗನ್ನು ಕರ್ಕೊ ಹೋಗ್ಬೇಕು ಜೊತೆಲಿ ಅಂದ್ರೆ ಫಸ್ಟ್ ತಿಂಡಿ ಕೊಟ್ಬಿಟ್ಟು ಚೆನ್ನಿಗೆ ನೀರು ತುಂಬಿಡ್ತೀವಿ. ನಾವು ಬರೋ ತನಕನು ನೀರು ಕುಡಿತಾ ಇರ್ತವೆ, ನಾವು ಹೋಗೋ ತನಕ. ಒಂದು 4 ಗಂಟೆಗೆಲ್ಲ ರೀಚ್ ಆಯ್ತೀವಿ, ನಮ್ಮ ಎಲ್ಲೇ ಹೋಗಿದ್ರು 4 ಗಂಟೆಗೆ ರೀಚ್ ಆಯ್ತೀವಿ ಅಲ್ಲಿ. ಅಲ್ಲಿಂದ ಹೋಗಿ ನಾವು ಮೇವ್ ಹೊಡ್ಕೋತಾ ಇರ್ತೀನಿ, ಇವರು ಮಾಮೂಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಕೊಟ್ಕ ತೊಳೆದು ತೊಪ್ಪ ತುಂಬ ಆಚೆಗೆ ಹಾಕೋದು ಇದು ಮಾಡ್ತಾ ಇರ್ತಾರೆ. ಅವ್ರು ಅಷ್ಟು ಕ್ಲೀನ್ ಮಾಡಿದ್ವು ಅಂದರೆ ನನ್ನ ಮೇವ್ ಹೊಡೆದಾಗಿರುತ್ತೆ. ಇವ್ರು ಮೇವ್ ತೆಗ್ದು ಹಾಕ್ಬಿಟ್ಟು ಎಂದಿನಂಗೆ 4 ಕರಿಗೆ ಸ್ಟಾರ್ಟ್ ಮಾಡ್ತಾರೆ, 5 ಗಂಟೆ ಮಿಷಿನ್ ಹಾಕ್ತಾರೆ, 6:30 ಕ್ಲೋಸ್ ಆಯ್ತು. ಈಗ ಗಂಜುಲ ಎಲ್ಲ ಹರ್ಕೊಂಡು ಹೋಗುವಾಗ ಮಾಡಿದ್ದೀರಾ? ಹೊರಗಡೆ ಹೋಗ್ತೈತೆ ನಮ್ದು. ಏನು ಗಾರೆ ಮ್ಯಾಟ್ ಹಾಕಿ, ಮ್ಯಾಟ್ ಹಾಕಿದ್ವಿ ಹಸು ಜಾರದೇ ಜಾರದೇರೋ ಮ್ಯಾಟ್ ಹಾಕಿದ್ವಿ. ಮ್ಯಾಟ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಹಾಕ್ಬಹುದು. ಈಗ ಹಬ್ಬ ಬರುತ್ತೆ, ಒಂದು ವರ್ಷದಲ್ಲಿ 8 ತಪ್ಪಿ ಮ್ಯಾಟ್ ತೆಗಿತೀನಿ ಅಷ್ಟೇ. ಅದ ಅವಾಗ ಎಲ್ಲರೂ ಒಂದ್ಸತಿ ಸೇರ್ಕೊತೀವಿ. ಈಗ ಸಿಪ್ಟು ದೊಡ್ಡ ಮಗ ನಾನು ಒಂದ್ಸರಿ, ಚಿಕ್ಕ ಮಗ ನಮ್ಮ ಮನೆಯವ್ರು ಒಂದ್ಸತಿ. ಮ್ಯಾಟ್ ಇದ್ ಮಾಡ್ಬೇಕು ಅಂದಾಗ ಎಲ್ಲರೂ ಸೇರ್ಕೊತೀವಿ. ಬೆಳಿಗ್ಗೆ ಯಾರು ಮೊದಲು ಫಾರ್ಮ್ ಕಡೆ ಹೋಗ? ನನ್ನ ಚಿಕ್ಕ ಮಗ ನಮ್ಮ ಮನೆಯವರು. 3 ಗಂಟೆಗೆ ಹೋಯ್ತಾರೆ, ಕೆಲಸ ಶುರು ಮಾಡ್ತಾರೆ. ಅವ್ರ ಫಸ್ಟ್ ಹೋಗಿ ತೊಪ್ಪೆ ಎಲ್ಲ ತುಂಬಿ ಈಚ್ಗೆ ಹಾಕ್ತಾರೆ, ತೊಪ್ಪೆ ತುಂಬಿಕೊಡ್ತಾರೆ ನನ್ನ ಮಗ, ನಮ್ಮ ಮನೆಯವ್ರು ಈಚ್ಗೆ ಹಾಕ್ತಾರೆ. ಪುನಃ ನೀವು ಬೋಸಿ ಎಲ್ಲ ನಮ್ಮ ಮನೆಯವ್ರ ತಂದು ಮಡಗ್ತಾರೆ, ನೀರು ಕುಡಿಸ್ಕೊ ಬರ್ತಾರೆ ಯಾರು ನನ್ನ ಚಿಕ್ಕ ಮಗ. 4 ಕರಿಗೆ ಮಿಷಿನ್ ಹಾಕ್ಬಿಟ್ಟು 4 ಕರೆದ್ಬಿಟ್ಟು ಈಚೆಗೆ ಮಡಗ್ಬಿಟ್ಟು 6:30 ಪುನಃ ಮಲ್ಲಿಗೆ ಹೋಗಿ ಬರ್ತಾರೆ ಅವರು. ಅಲ್ಲಿ ತಗ ಬರ್ತಾರೆ ಕೊಟ್ಟಿಗೆಯಿಂದ. ಆದ್ರೆ ಬೆಳಿಗ್ಗೆನೆ ಹಸುಗೆ ಮೈ ತೊಳೆದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ? ಒಳ್ಳೇದು, ನಮಗೂ ಒಳ್ಳೇದೇ ಅದಕ್ಕೂ ಒಳ್ಳೇದೇ. ಮತ್ತೆ ನೀವು ಮೈ ತೊಳೆಯೋದು ಯಾವಾಗ? ಈಗ ನಾವು ಹೋಗಿ ತೊಳಿತೀವಲ್ಲ, 6 ಗಂಟೆಗೆ ಸ್ಟಾರ್ಟ್ ಆಯ್ತಿಲ್ಲ. ಸರಿ, ಇವಾಗ ಒಂದು ಟ್ರಿಪ್ ಹೋಗಿ ಹೋಗಿ ಕೊಟ್ಟಿಗೆನ ತೊಳ್ಕೊಬಿಡ್ತಾರೆ. ಅವಾಗಲೇ ತೊಪ್ಪೆಗೆಲ್ಲ ನೀರು ಬಿಟ್ಬಿಟ್ಟು ಹಾಲು ಕರೆದ್ಬಿಟ್ಟು ಹಾಲು ತಗ ಮನೆಗೆ ಬರ್ತಾರೆ. ಈಚೆ ಕ್ಯಾನ್ ಮಾಡಿಬಿಟ್ಟು ಆಟೋ ಬರುತ್ತೆ ಕ್ಯಾನ್ ಹಾಲು ತಗೋಕೆ. ಬರ್ಬೇಕಾದ್ರೆ ನಾನು ಅವ್ರಿಗೆ ಕಾಫಿ ಇಟ್ಕೊಟ್ಬಿಟ್ಟು ಏನಾದ್ರು ತಿಂಡಿಗೆ ನೈಟ್ ಎಲ್ಲನೇ ಹಚ್ಚಿ ಮಡಿಕೆ ಇರ್ತೀನಿ ತರಕಾರಿ. ಈಗ ಬಾತ್ ಮಾಡ್ಬೇಕಾದ್ರೆ ನೈಟ್ ಈಜಿ ಆಗುವಂಥದ್ದು ಬೆಳಗ್ಗೆ ಉಪ್ಪಿಟ್ಟು ಆ ಥರದ್ದು ಬೇಗ ಆಗಬೇಕು ನನಗೆ. ಆ ಥರದ್ದಕ್ಕೆ ನೈಟೇ ಒಂದು ವ್ಯವಸ್ಥೆ ಮಾಡಿರ್ತೀನಿ. ಬೇಗ ಬೇಗ ಕಾಫಿ ಇಟ್ಟಾಗಲೇ ಬೇಗ ಬೇಗ ಮಾಡಿಬಿಟ್ಟು ನಾನು ಬೇಗ ತಿನ್ನಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋರು, ಅವ್ರೆ ಅವನು ಚಿಕ್ಕವನು ಸ್ಕೂಲ್ಗೆ ಹೋಗ್ತಾನೆ, ದೊಡ್ಡವನೇನು ಹೋಗಲ್ಲ, ಅವನು ಬೇಕಿತ್ತಲ್ಲ. ಹಂಗಾಗಿ ತಿಂಡಿ ಮಾಡಿ ಇಟ್ಬಿಟ್ಟು ಅಪ್ಪನಿಗೆ ಕೊಟ್ಬಿಟ್ಟು ಅಪ್ಪನಿಗೆ ಹುಷಾರಿಲ್ವಲ್ಲ ಮಾತ್ರ ಕೊಟ್ಬಿಟ್ಟು ದೊಡ್ಡ ಮಗನ ಕರ್ಕ ಇಲ್ಲಿ ಬರ್ತೀನಿ ಕೊಟ್ಟಿಗೆ ಎತ್ತರಕ್ಕೆ. ಮಾಮೂಲಿ ಕೆಲಸ, ಅವ್ನು ಮೈ ತೊಳಿತಿರ್ತಾನೆ, ಉಣಿಸ್ಕೊಟ್ಟಿರ್ತೀನಿ, ಮೈ ತೊಳಿತಾನೆ, ತೊಪ್ಪ ಇಟ್ಬಿಟ್ಟು ನಾನು ಮೇವು ಹೊಡೀತು. ಮೇವೆಲ್ಲ ಯಾರು ಕಟ್ ಮಾಡ್ಕೊಂಡು ಬರ್ತಾರೆ ಜಮೀನಿನಿಂದ? ಆಳುಗಳು, ಸಪ್ರೇಟ್ ಆಳುಗಳು. ಇದು ಅದು ನಾವು ಮಾಡೋಕ್ಕಾಗಲ್ಲ, ಇದು ಅದು ಎಲ್ಲ ರಿಸ್ಕ್ ಆಗ್ಬಿಡುತ್ತೆ. ಹೌದು, ಈಗಲೇ ತುಂಬ ಕೆಲಸ, ತುಂಬ ಈಗಲೇ ಕೆಲಸ, ಇದೇ ರಿಸ್ಕು. ಅದರೊಳಗೆ ಅದು ಎತ್ತಿ ಆಟೋಕ್ ಮಡಗಿ ನಾವು ಕೂದಿ ಆಗಲ್ಲ, ನನ್ ಗದ್ದನೆ ತುಳಿಲ್ಲ ರೀ. ದಿನ ಬರ್ತಾರ ಆಳುಗಳು ಮೇವೆಲ್ಲ ಕಟ್ ಮಾಡ್ಕೊಂಡು ಬರ? 3 ದಿನಕ್ಕೆ ಒಂದ್ಸರಿ ತರಿಸ್ತೀವಿ, 7 ದಿನಕ್ಕೆ 3 ದಿನಕ್ಕೆ ಹಿಂಗೆ ತರಿಸ್ತೀವಿ. ಮತ್ತೆ ನೀರಿಗೆ ಬೋರ್ವೆಲ್ ಎಷ್ಟು ಹಾಕೊಂಡಿದ್ದೀರಿ? ಅಲ್ಲಿ ಅಪ್ಪೋರ್ ಗದ್ದೆ ಹತ್ರ 2 ಐತೆ ಬೋರ್ವೆಲ್, ಸಾಕಾಗುತ್ತೆ. ಇಲ್ಲಿ 1 ಐತೆ ಪಾರ್ ಹಸುಗೆ ಮಾತ್ರ. ಜಮೀನ್ ಹತ್ರ 2 ಇದೆ, 2 ಐತೆ ಸಾಕಾಯ್ತದೆ. ಅಲ್ಲಿ ಜಮೀನಲ್ಲಿ ಈಗ ಏನೇನು ಬೆಳೀತಾ ಇದ್ದೀರಾ? 1 ಎಕರೆಗೆ ಸೂಪರ್ಮೆನ್ಸ್ ಅದು ಉಲ್ಲ ಹಾಕೊಂಡಿದ್ವಿ ಡೈರಿ ಇದು. ಇನ್ನು 1.5 ಎಕರೆಗೆ ಅಳ್ಜೋಳದ ಹಾಕೊಂಡಿವಿ ಸಿಪ್ಟು. 3 ತಿಂಗಳಿಗೆ ಒಂದು ಬೆಳೆ ಐತೆ, 20 ಕುಂಟೆ 20 ಕುಂಟೆ ಈ ಥರ ಹಾಕೋದು, 3 ಬ್ಯಾಚ್ ಮಾಡ್ಕೋತೀವಿ. ಮತ್ತೆ ನಿಮಗೆ ಮನೆಗೆ ಅಕ್ಕಿ ಅದೆಲ್ಲ ನೀವು ಬೆಳೆಯೋದಿಲ್ಲ? ಇಲ್ಲ ಇಲ್ಲ, ಬೆಳೆಯಲ್ಲ. ಎಲ್ಲ ಕೊಂಡು ತರೋದು ಈ ನಮ್ಮ ಯಜಮಾನ್ರ ಕಡೆ, ಅವ್ರ ಗದ್ದೆನ ಬೇರೆಯವ್ರು ಕೊಟ್ಬಿಟ್ಟಿವಿ. ಅವರು ದೇವ್ರು ಮಾಡೋಕ್ಕೆ, ಈಗ ನಮ್ಮ ಹಳ್ಳಿ ಕಡೆ ದೇವ್ರು ಮಾಡೋಕ್ಕೆ ಏನ್ಬಿಟ್ಟು ಈ ಸಂಜೆ ಡೇ ಅಂತ ಮಾಡಬೇಕು, ಅದಕ್ಕೆ ಏನ್ಬಿಟ್ಟು ಭತ್ತ ಕೊಡ್ತಾರೆ. ಇನ್ನು ಮಿಕ್ಕದ್ದು ಗುತ್ತಿಗೆ ದುಡ್ಡೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಒಂದೇ ಸತಿ ಬ್ಯಾಗ್ ತಂದು ಮಡಿಕೋದು ಅಕ್ಕಿ. ಬೇರೆ ತರಕಾರಿ ಅದೆಲ್ಲ ಏನಿಲ್ಲ, ಅದೆಲ್ಲ ಕೊಂಡ್ಬೇಕು. ಮಾಮ ನೀವು ಮನೆ ಸುತ್ತಮುತ್ತ ಏನು ಕೈತೋಟ ಏನು ಮಾಡ್ಕೊಂಡಿಲ್ಲ? ನೀವು ಯಾವಾಗಲೂ ಫಾರಮ್ ಅಲ್ಲೇ, ಈಗ ಗದ್ದೆ ಹತ್ರನೇ. ಈಗ ತಂಡಿ ಕಾಳು ನಮ್ಗಾಗಲ್ಲ, ಅಪ್ಪನಿಗೂ ಆಗಲ್ಲ, ಅದಂತೂ ಬೆಳೆಯಲ್ಲ. ಇಲ್ಲಿ ನಮ್ಮ ಅಕ್ಕಪಕ್ಕಕ್ಕೆ ನಮ್ಮ ಆಂಟಿ ಮತ್ತೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಆಗವ್ರೆ, ಅವ್ರು ಬೆಳೀತಾರೆ, ಅವ್ರು ಕೊಟ್ಟು ಕಳಿಸ್ತಾರೆ. ಹಂಗಾಗಿ ರಾಗಿ ಅದೆಲ್ಲ ಎಲ್ಲ ರಾಗಿ ಇದೆಲ್ಲ ಕೊಂಡೋಕೆ ಮನೆಗಾಗಿ ಅಂತ ನೀವೇನು ಬೆಳ್ಕೊಳ್ತಾ ಇಲ್ಲ? ಏನಾದ್ರು ಒಂಚೂರು ಬೆಳ್ಕೋಬೇಕಲ್ವಾ ರೈತರಾದ್ಮೇಲೆ? ರೈತರೇ ಕೊಂಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಮನೆ ಸುತ್ತ ಒಂಚೂರು ನಿಮ್ಗೆ ಬೇಕಾದ ರಾಗಿ. ಈಗ ನಮ್ಮ ಅಪ್ಪ ಮುದ್ದೆ ತಿನ್ನುತ್ತೆ, ನಾವಂತೂ ಯಾರು ತಿನ್ನಲ್ಲ ಮುದ್ದೆನ. ಓ, ರೈತರ ಮುದ್ದೆ ಬಿಟ್ಬಿಟ್ರೆ ಇಲ್ಲ ಸಿಟಿ ಜನಕ್ಕೆ ಏನ್ ಹೇಳೋದೇಳಿ? ನೀವು ಮುದ್ದೆ ತಿನ್ಬೇಕಲ್ವಾ? ತಿನ್ಬೇಕು, ನಾನು ತಿನ್ನಲ್ಲ ಜಾಸ್ತಿ. ಇವಾಗಟ್ಟು ಶುಗರ್ ಬಂದ್ರೆ ತಿಂತಾ ಇದೀನಿ, ಶುಗರ್ ಬಂದ್ಮೇಲೆ ತಿಂತಾ ಇದೀನಿ ಮುದ್ದೆನ. ನೋಡಿದ್ರ ರಾಗಿನ ಶುಗರ್ಗಾಗಿ ಇಟ್ಕೊಂಡ್ಬಿಟ್ರಲ್ಲ, ರಾಗಿ ತಿನ್ಬೇಕಲ್ವಾ? ರಾಗಿ ತಿಂದವ ನಿರೋಗಿ. ಅಪ್ಪಾಜಿ ಅಂತ ಅವಾಗಿಂದನು ತಿನ್ನುತ್ತೆ ಮುದ್ದೆ, ಇಲ್ಲ ಅಂದ್ರೆ ಇಲ್ಲ ಅವರು. ನಾಷ್ಟನ ತಿನ್ನಲ್ಲ ಅಪ್ಪ ಮುದ್ದೆ, ನೈಟ್ ಸಾಂಬಾರ್ ಇದ್ರು ಅದನ್ನ ಬಿಸಿ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಟ್ರೆ ಸಾಕು ಅವ್ರಿಗೆ. ಇವ್ರಿಗೆ ತಿಂಡಿಗಳು, ಅವ್ರು ನಿಜವಾದ ರೈತ. ಅದಕ್ಕೇನೆ ಕರೆಕ್ಟ್, ಅಪ್ಪನ ಮಗಳು ನಾನು ರೈತ, ಅದಕ್ಕೆ ಇವಾಗ ತಿಂತಾ ಇದ್ದೀರಾ. ಈಗ ಸಗಣಿ ಎಲ್ಲ ಬರುತ್ತೆ ಅಂದ್ರಲ್ಲ, ಎಲ್ಲ ಏನ್ ಮಾಡ್ತೀವಿ? ನಮ್ ಜಮೀನ್ಗೆ ಬೇಕು ಸಗಣಿ. ನೀವು ಸೀದಾ ತಗೊಂಡೋಗಿ ಹಾಕಕ್ ಆಗಲ್ಲ ಅಲ್ವಾ? ಮುಂದೆ ಹಾಕ್ತಿವಿ, ಸೈಟ್ ಐತೆ ಮುಂದೆ ಬೇರೆಯವ್ರದ್ದು, ಆ ಸೈಟ್ ಹತ್ರ ಹಾಕ್ತಾ ಇದೀವಿ. ಒಂದ ಹಳ್ಳ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಹಳ್ಳ ಮಾಡ್ಕೊಂಡಿದ್ದೀವಿ. ಆದ್ರೆ ಸಗಣಿ ಒಣಗಬಾರ್ದು ಅಂತ ಹೇಳ್ತಾರಲ್ವಾ? ಇದೇನು ಒಣಗಲ್ಲ ಬಿಡಿ. ಈ ಒಣಗೋ ಸಗಣಿ ಯಾವುದು ಅಂದ್ರೆ 2 ಹಸು 1 ಹಸು ಇಟ್ಕೊಂಡಿರ್ತಾರೆ, ನೆಲ್ಲುಲ್ಲು ಅದೇ ಒಣಲ್ ಇರುತ್ತಲ್ಲ ಅದ ಹಾಕಿರ್ತಾರಲ್ಲ, ಆ ಸಗಣಿ ಒಣಗೋಗುತ್ತೆ. ಇದು ಒಣಗಲ್ಲ, ಇದು ನಮ್ಮ ಸಗಣಿ. ಇದು ಹೆಂಗ ಒಣಗಲ್ಲ? ಇದು ನಮ್ಮ ಹಸುನ ಸಗಣಿ ಅಂತಂದ್ರೆ ಬರೀ ತೊಪ್ಪನೆ ಇದು ಕೊಟ್ಟಿಗೆಲ್ಲಿರೋದು, ಗಲೀಜೇನು ಬರಲ್ಲ. ಈಗ ಮಣ್ಣು ನೆಲ ಆದ್ರೆ ಮಣ್ಣು ಗುಡಿಸ್ತೀವಿ, ಈರ್ಕೊತದೆ. ಇದೇನಿಲ್ವಲ್ಲ, ಗಾರೆ ನೆಲ ಅಲ್ವಾ ಇದು, ಮ್ಯಾಟ್ ಮೇಲಲ್ವಾ. ತೊಪ್ಪೆ ಹೆಂಗೆ ಇರುತ್ತೆ ಹಂಗೆ ಎತ್ತಿ ಬೋಸಿಗೆ ಹಾಕ್ತಿವಿ, ಅದು ಹಂಗೆ ಇರುತ್ತೆ, ಅದು ಒಣಗಲ್ಲ. ಎಷ್ಟು ತಿಂಗಳಿಗೆ ಒಂದ್ಸತಿ ಅದನ್ನ ತೆಗಿತೀರಿ? ಮಿನಿಮಮ್ಮು ನಾವು 1 ವರ್ಷಕ್ಕೊಂದ್ಸತಿ ಇದಕ್ಕೆ ಹಾಕ್ಸೋದು, ಇಲ್ಲಿಗೆ ಗದ್ದೆಗೆ ಹಾಕ್ಸೋದು. ಏನಾರ ತುಂಬ್ಕೊಬಿಡ್ತು ಅಂತ ಅಂದ್ರೆ ಗದ್ದೆ ಎತ್ತರಕ್ಕೆ ತಕೋಗಿ ಖಾಲಿ ಜಾಗ ಇರುತ್ತಲ್ಲ ಅಲ್ಲಿಗೆ ಹಾಕಬಿಡ್ತೀವಿ. ಹಟ್ಟಿ ಗೊಬ್ಬರಕ್ಕೆ ಏನು ತೊಂದರೆ ಇಲ್ಲ, ಜಮೀನ್ಗೆ ಎಲ್ಲ ನಿಮ್ಮ ಹಸುವಿಂದ ಉತ್ಪಾದನೆ ಆಗೋದೆಲ್ಲ ಅಲ್ಲಿ ಹೋಗುತ್ತೆ. ಸೇಲ್ ಮಾಡ್ತೀನಿ ಅಂದ್ರೂ ಅದನ್ನು 50,000 ರೂಪಾಯಿ ದುಡ್ಡು ಆಗುತ್ತೆ, ಗೊಬ್ಬರನೇ ಆಯ್ತದ ವರ್ಷಕ್ಕೆ. ಸೇಲ್ ಮಾಡ್ಬಿಡ್ತೀವಿ, ನಮ್ಗೇನು ಬೇಡ ಇದು ಉಪಯೋಗ ಇಲ್ಲ ಅಂದ್ರೆ 50,000 ರೂಪಾಯಿ ಐತೆ. ಈಗ ನಮ್ ಗದ್ದೆಗಾಗಿ 30,000 ಆಗೈತೆ. ಓಹೋ, ಗಂಜಲ ಏನ್ ಮಾಡ್ತೀರಾ? ಗಂಜಲದೇ ಬೇಜಾರಾಗ್ತಿರೋದು ಇವಾಗ, ಸುತ್ತಮುತ್ತ ನಮ್ ಜಮೀನಿಲ್ಲ. ನಾವು ಗದ್ದೆ ಹತ್ರ ಫಾರಂ ಮಾಡ್ಬೇಕು ಅಂತ ಓಡಾಡ್ಕೊಂಡಿದೀವಿ ಇವಾಗ. ಗದ್ದೆ ಹತ್ರ ಮಾಡ್ಕೊಂಡ್ ಬಿಟ್ರೆ ಜಮೀನ್ಗೆ ಬಿಟ್ಕೋಬಹುದು ನಾವು, ನೀರ್ ಹಾಯಿಸ್ತೀವಲ್ಲ ಅಲ್ಲಿಗೆ ಬಿಟ್ಕೊಂಡ್ರೆ ನೀರ್ ಇವಾಗೆಲ್ಲ ಈಗೆಲ್ಲ ಚರಂಡಿಗೆ ಹೋಗ್ತಾ ಇತ್ತು, ಎಲ್ಲ ವೇಸ್ಟ್ ಆಗ್ತಾ ಇದೆ. ಯಾಕಂದ್ರೆ ಸಾವಯವ ಅದೊಂದು ಇವಾಗ ನಾವು ಮಾಡ್ಬೇಕು ಅಂದ್ರೆ ಅದೊಂದು ಈಗ ಪ್ರಯತ್ನ ಮಾಡ್ಬೇಕಷ್ಟೆ. ಹಸು ಅಲ್ಲದೆ ಬೇರೆ ಏನ್ ನಿಮ್ಮ ಹವ್ಯಾಸ? ನನ್ನ ಹವ್ಯಾಸಗಳು ಪಾರ್ಲರ್ ಮಾಡ್ತೀನಿ, ಬ್ಯೂಟಿ ಪಾರ್ಲರ್. ಮನೇಲೆ ಮಾಡ್ಕೊಂಡ್ರಿ ಟ್ರೈನಿಂಗ್? ಟ್ರೈನಿಂಗ್ 13 ವರ್ಷ ಆಯ್ತು. 13 ವರ್ಷ ನನ್ನ ಮಗ ಚಿಕ್ಕ ಮಗ, ನಾನು ಇನ್ನೂ ಇದು ಫಾರಂ ಮಾಡಿರ್ಲಿಲ್ಲ, ಅವಾಗ ಮಾಡಿದ್ದಿದ್ದು ಪಾರ್ಲರು. ಇದು ನಮ್ಮ ಮನೆಯವ್ರಿಗೇನು ಅಯ್ಯೋ ಬೇಡ ಬಿಡು, ಇದು ನಮ್ಗೆ ಪಾರ್ಲರ್ ಇದ್ದು ಅವ್ರಿಗೆ ಇಷ್ಟ ಇಲ್ಲ, ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅವ್ರಿಗೆ, ಮನೇಲಿ ಇರ್ಬೇಕು. ಮನೇಲೆ ಕೈ ತುಂಬಾ ಕೆಲಸ ಇದೆಯಲ್ಲ. ಈಗ ನಾನು ಹೇಳದ್ನಲ್ಲ, ಶೂಯಿಂದ ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಲೇ ಇವಿ ಅಂತ, ಹಂಗೆ ಮಕ್ಕಳು ಮತ್ತು ನಾನು ಅಪ್ಪಾಜಿ ಎಲ್ಲರೂ ಜೊತೆಲಿ ಇರೋದು ನಮ್ಮ ಮನೆಯವ್ರಿಗೆ ಇಷ್ಟ. ಬೆಳಿಗ್ಗೆ ಅವ್ರು ಹೋಗೋದು, ಸಾಯಂಕಾಲ ಗಂಟ ನಾ ಕಾಯೋದು, ನಾ ಬೆಳಿಗ್ಗೆ ಹೋಗೋದು, ಸಾಯಂಕಾಲ ಗಂಟ ಅವ್ರು ಕೈದು, ಅವ್ರಿಗೆ ಇಷ್ಟ ಇಲ್ಲ. ಹಂಗಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದು ಮನೆಯಲ್ಲಿ ಬರ್ತಾರೆ. ಹೌದಾ? ಎಲ್ಲರಿಗೂ ಏನೇನು ಮಾಡ್ತೀರಾ? ಫೇಶಿಯಲ್ಲು, ಐಬ್ರೋ, ಬ್ಲೀಚ್ ಈ ತರ ಮೇಕಪ್. ಇವತ್ತು ಒಂದು ಮೇಕಪ್ ಮುಗಿಸ್ಕೊ ಬಂದಿದ್ದೀನಿ, ಊರಲ್ಲೇ ಒಂದು ಎಂಗೇಜ್ಮೆಂಟ್ ಇತ್ತು. ಮದ್ವೆ ಎಂಗೇಜ್ಮೆಂಟ್ ಎಲ್ಲ ಹೋಗಿ ಹೆಣ್ಮಕ್ಳಿಗೆ ಮೇಕಪ್ ಮಾಡ್ತೀರಾ? ಮದ್ವೆ ಹೆಣ್ಣಿಗೆ ಮಾಡ್ತೀನಿ. ನಿಮ್ಗೂ ನೀವು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀರಾ? ಮದ್ವೆ ನಮ್ಮನೆ ಫಂಕ್ಷನ್ ಆದ್ರೆ, ಇಲ್ಲಾಂದ್ರೆ ನಾರ್ಮಲ್ ಮಾಮೂಲಿ. ಹೌದಾ? ಏನ್ ಹೇಳ್ತಾರೆ ನಿಮ್ಮ ಮನೆಯವರು ನೀವು ಮೇಕಪ್ ಮಾಡೋದನ್ನ? ಅವ್ರಿಗಿಷ್ಟ, ಮೇಕಪ್ ಚೆನ್ನಾಗಿ ಮಾಡ್ತೀಯ, ಆದ್ರೆ ಈ ಮೇಕಪ್ ಬೇರೆಯವ್ರು ಕಲಿಬೇಕಿತ್ತು ಅಂತಾರೆ ಅಷ್ಟೆ. ಓ, ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ? ಅವ್ರ ಅನುಕೂಲತೆ ಆಗುದು, ನೀನ್ ಕಲ್ತು ಪ್ರಯೋಜನ ಇಲ್ಲ, ಮನೆಲ್ಲ ಮಾಡ್ಬೇಕಾಯ್ತೆ ಅಂತ ಅಂತಾರೆ ಅಷ್ಟೆ. ನೀವು ಸುತ್ತಮುತ್ತ ಹಳ್ಳಿಲೆಲ್ಲ ಫೇಮಸ್? ನೀವು ಹೋಗ್ತೀನಿ. ಓ, ಮಹಾಲಕ್ಷ್ಮಿ ಅವ್ರ ಮೇಕಪ್ ಅಂದ್ರೆ ಪೂರ್ತಿ ಫೇಮಸ್. ಹೋಗ್ತೀನಿ. ನಿಮ್ಗೂ ತುಂಬಾ ಇಷ್ಟನಾ? ನಂಗೆ ಇಷ್ಟ ಇದ್ದೆ ಕಲಿಯಕ್ ಹೋಗಿದ್ದು, ನಮ್ಮ ಮನೆಯವ್ರಿಗೆ ನಾನು ಕಲಿಯೋವಾಗ್ಲೂ ಇಷ್ಟ ಇಲ್ಲ, ಬೇಡಾದು ಬೇಡಾದು ಅನ್ನೋರು. ಈಗ ನೀವ್ ಅದನ್ನ ಖುಷಿಯಿಂದ ಮಾಡ್ತಾ ಇದ್ದೀರಾ? ಬೇಕಲ್ವಾ ಎಲ್ಲ ಸಿಟಿ ಪ್ರಾಡಕ್ಟ್ ಇಲ್ಲೇ ತಗೋತೀನಿ ಮೈಸೂರಲ್ಲಿ. ತಿಂಗ್ಳಿಗೆ ಒಂದ್ಸತಿ ಬರ್ಬೇಕಾಗತ್ತಾ? ನಾನು ಒಂದ್ 2 ತಿಂಗಳು ತಗೊಂಡೋಗ್ತೀನಿ, ಬರ್ತಾ ಇರ್ತೀನಿ. ಈ ಮದ್ವೆ ಹುಡುಗಿರು ಅಂದ್ರೆ ನಮ್ಮ ಕಡೆಯವ್ರದ ಯಾರ್ದಾರ ಮದ್ವೆ ಆದ್ರೆ ಬಟ್ಟೆ ತಕೊಡೋಕೆ ನನ್ನೇ ಹೋಗ್ತಾರಲ್ವ, ಅವಾಗ ಬಂದಾಗ ತಗ. ಓ, ಅಂದ್ರೆ ಸೆಲೆಕ್ಷನ್ ಎಲ್ಲ ನಿಮ್ದೇನೆ. ಈಗ ಮದ್ವೆ ಅಂದ್ರೆ ಹಿಂದಿನ ದಿನಾನೇ ಹೋಗಿ ಮಾರನೇ ದಿನದವರೆಗೂ ಎಲ್ಲ ಮೇಕಪ್ ಮಾಡ್ತೀರಿ, ಅವಾಗ ನಿಮ್ ಹಸು ಕತೆ ಮಾಡ್ಬಿಟ್ಟು ಹೋಗ್ತೀನಿ. ಇವಾಗ ನಾನು ಈಗ ಹೋಗಿ ಇವ್ರು 3 ಗಂಟೆಗೆ ಹೇಳ್ತಾರಲ್ವಾ, ನಾನು 2 ಗಂಟೆಗೆ ಇದ್ದಿರ್ತೀನಿ. ಆಗ ಮನೆ ಕೆಲಸ ಎಲ್ಲ ಮುಗಿಸಿರ್ತೀನಿ, ಒರ್ಸೋದು ಅದು ಇದು, ಅಲ್ಲಿಂದ ಮೇಕಪ್ ಮುಗಿಸ್ಕೊ ಬಂದು ಮನೆ ಕೆಲಸ ಮಾಡ್ತೀನಿ. ಈಗ ಬೇರೆ ದಿವಸ ಅಂದ್ರೆ ಬೆಳಿಗ್ಗೆ ನೀವು ಮನೆಯಲ್ಲಿ ತಿಂಡಿ ರೆಡಿ ಮಾಡಿ ಹೊರಟೋಗ್ತೀರ, ಬಿಸಿ ಬಿಸಿಯಾಗಿ ಊಟ ಮಾಡಿ ಮತ್ತೆ ಹೋಗ್ತೀರಿ, ಮತ್ತೆ ಫಾರಂ ಹತ್ರಕ್ಕೆ ಹೋಗ್ತೀನಿ. ಹೋಗಿ ಮತ್ತೆ ಹಾಲ್ ಕರಿಯೋ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಯಾರು ಇರ್ತಾರೆ ಅಲ್ಲಿ ಕೊಟ್ಟಿಗೆ ಹತ್ರ? ನಮ್ಮ ಓರ್ಗಿತಿ ಮಗ ಇರ್ತಾರೆ, ಇಲ್ಲ ನಮ್ಮ ಚಿಕ್ಕಪ್ಪದಿರ್ ಮಕ್ಳವ್ರೆ, ಸ್ನಾನ ಮಾಡಿಸಿ ಫ್ಯಾನ್ ಹಾಕಿ, ಒಳಗಡೆ ಫ್ಯಾನ್ ಹಾಕಿದೀವಿ, ಬಾತ್ರೂಮ್ ಐತೆ, ಸ್ನಾನದ ಮನೆ ಐತೆ, ಮತ್ತೆ ತಿಂಡಿ ಮೂಟೆಗಳು ಮೋಟರ್ಗಳೆಲ್ಲ ಒಳಗಡೆನೆ ಮಡಗಿರೋದು, ಒಂದ್ ಹಸಾರ ರೀತಿ ಮಾಡ್ಕೊಂಡಿದೀವಿ, ಮಂಚ ಹಾಕಿದೀವಿ, ಬಿರ್ಸಿಟ್ಕೊಂಡು ಮಡಗಿದೀವಿ. ಈ ಹುಡುಗರುಗಳು, ಈ ನನ್ನ ತಮ್ದಿರವ್ರೆ, ನಮ್ಮ ಚಿಕ್ಕಪ್ಪನ ಮಕ್ಕಳು, ಇವರೆಲ್ಲ ಹೋಗಿ ಮಲಿಕತಾರೆ. ನಾವೇ ಮಲಿಕಬೇಕು ಅಂತೇನಿಲ್ಲ, ಹಂಗೂ ಯಾರೋ ಹುಡುಗರು ಯಾರು ಹೋಗಿ ಮಲಿಕತೆಲ್ಲ, ನಾವು ಗಂಡ ಹೆಂಡತಿ ಹೋಗ್ತೀವಿ. ಆದ್ರೆ ಕಾಲೇ ಆಡದೆ ಇದ್ರೆ ಅದೇನು ಕಾಲ್ ಬಿದೋಗುತ್ತೆ ಅಂತಾರೆ, ಬರೀ ನಿಂತಿದ ಕಡೆನೆ ನಿಂತಿರುತ್ತೆ. ಈಗ ನಾವು ಆಯ್ತು ಪೂಜೆಗೆಲ್ಲ ಕ್ಲೀನ್ ಮಾಡ್ಬೇಕಲ್ವೇನ್ರಿ, ಅವಾಗ ನಾವು ಈಚೆ ಕಟ್ಟಿದೀವಿ ಅಷ್ಟೇ, ಬೇರೆ ಟೈಮ್ಲೆಲ್ಲ ಅದು ನಿಂತ ಜಾಗದಲ್ಲೇ ನಿಂತಿರುತ್ತೆ. ಈಗ ಯಾವ್ದಾರ ಒಂದು ಹುಷಾರ್ ತಪ್ಪಿರುತ್ತೆ, ಅದ್ ಮಣ್ಣು ನೆಲಕ್ಕೆ ತಂದು ಹಾಕ್ತಿವಿ. ಅದನ್ನೇ ಬೇರೆ ಮಾಡ್ಬಿಡ್ತೀರಾ ನೀವು? ಅದನ್ನ ಈಚೆ ಹಾಕ್ಬಿಡ್ತೀವಿ, ಹುಷಾರ್ ತಪ್ಪುತ್ತೆ ಗೊತ್ತಾಗುತ್ತೆ ನಮ್ಗೆ, ನೀರ್ ಕುಡಿಸುವಾಗ್ಲೇ ಗೊತ್ತಾಗುತ್ತೆ ಅದು ಹುಷಾರ್ ತಪ್ಪುತ್ತೆ ಅಂತ. ನಾ ಫೋನ್ ಮಾಡ್ತೀನಿ, ಇಲ್ಲ ಎಲ್ಲಾರ ಹತ್ತಿರದಲ್ಲಿದ್ರೆ ನಮ್ಮ ಮನೆಯವ್ರು ಬರ್ತಾರೆ, ಒಂದ್ ಸ್ವಲ್ಪ ದೂರದಲ್ಲಿದ್ದು ಲೇಟ್ ಆಯ್ತದೆ ಅಂತಂದ್ರೆ ಈ ತರ ಮಾಡಿರಿ ಬರ್ತೀನಿ ಅಂತ ಹೇಳಿ. ಮತ್ತೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ, ಅದು ಸರಿ ಆದ್ಮೇಲೆ ಅದನ್ನ ಈ ಹಸು ಜೊತೆಗೆ ಜೊತೆಗೆ ಹಾಕೋದು. ಅಂದ್ರೆ ಒಂದ್ರಿಂದ ಒಂದಕ್ಕೆ ರೋಗ ಬಂದ್ಬಿಟ್ರೆ ಅಂತ ನೀವು ಈ ರೀತಿ ಕ್ರಮ ತಗೊಂಡ್ರೆ. ಹೊರಗಡೆ ಬೇರೆ ಕೊಂಡಿ ಹಾಕಿಸ್ಕೊಂಡಿದೀವಿ, ಕೊಟ್ಟಿಗೆಯಿಂದ ಹೊರಗಡೆ, ಅದಕ್ಕೆ ಫುಲ್ ಗೋಡೆ ಮುಚ್ಚಿಬಿಟ್ಟಿದೀವಿ, ಈ ಅದ್ರ ಸೂಲು ಇದಕ್ಕೆ ಅಂಶ ಬೀಳಬಾರ್ದು, ಹಂಗಾಗಿ ಅದನ್ನ ಹೊರಗಡೆ ಕಟ್ಟಾಕಿರೋದ್ರಿಂದ 3 ದಿನ ಅಲ್ಲಿ 4 ದಿನ ಅಲ್ಲಿ ಹೊರಗಡೆನೆ ಇರುತ್ತೆ. ಮತ್ತೆ ಲಸಿಕೆಗಳೆಲ್ಲ ಈಗ ಸಮಯಕ್ಕೆ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದಾರ ನಿಮ್ಗೆ? ಹೇಳ್ತಾರೆ, ಮಿಸ್ ಆಗಿ ನಮ್ಗೆ ಡಾಕ್ಟರ್ಗಳ್ದು ಸಲಹೆ ಸಿಕ್ಲಿಲ್ಲ ಅದು ಅಂತಂದ್ರೆ, ಗೌರ್ಮೆಂಟ್ ಕಡೆ ಸಿಕ್ತೇ ಇಲ್ಲ ಅದು ಅಂತಂದ್ರೆ ಪ್ರೈವೇಟ್ ಅಲ್ಲಿ ತರ್ಸ್ ಹಾಕಿಸ್ಕೋತೀವಿ, ಡಾಕ್ಟರ್ ಕರೆಸ್ಬಿಟ್ಟು ನಮ್ಮೂರಲ್ಲೇ ಅವರೆಲ್ಲ ಕರೆಸ್ಬಿಟ್ಟು ಹಾಕಿಸ್ತೀವಿ. ನಿಮ್ಗೆ ಏನೇನೋ ಪ್ರಶಸ್ತಿ ಬಂತು ಅಂತ ಗೊತ್ತಾಯ್ತು, ಯಾವ ಪ್ರಶಸ್ತಿ ಬಂತು? ಅದು ಹಾಲು ಜಾಸ್ತಿ ಆಗ್ತವ್ರೆ ಮಹಿಳಾ ಸೊಸೈಟಿಯಿಂದ ಅಂದಂಗೆ ಪ್ರಶಸ್ತಿ ಕೊಟ್ಟಿರೋದು. ಏನ್ ಪ್ರಶಸ್ತಿ ಅದು? ಮಹಿಳಾ ಸಾಧಕಿ ಅಂತಾನೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಸುತ್ತೂರು ಜೆಎಸ್ಎಸ್ ಕಾಲೇಜ್ ಕಡೆಯಿಂದ ನಮ್ಗೆ ಕೊಟ್ಟಿದ್ದು ದಿವ್ಯಾ ಮೇಡಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ. ಅಂದ್ರೆ ಇದು ಹೈನುಗಾರಿಕೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹಾಲು ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಎಂದಂಗೆ ನಮ್ಮನ್ ಕರೆಸಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಎಷ್ಟು ಲೀಟರ್ ಹಾಲು ನೀವು ಕರೆಯೋದು ಬೆಳಗ್ಗೆ ಸಂಜೆ? ಬೆಳಗ್ಗೆ 90 ಲೀಟರ್ ಗಂಟಲು ಕರಿತೀವಿ, ಮಿನಿಮಮ್ 80 ಲೀಟರ್ ಆಗುತ್ತೆ. ಏನಿದ್ರು ಒಂದೊಂದು ಕ್ಯಾನ್ 40-40 ಹಿಡಿತೆ, 2 ಕ್ಯಾನ್ ಮೇಲಾಗುತ್ತೆ ಜಾಸ್ತಿನೇ. ಸ್ವಲ್ಪ ಯಾವ್ದಾರ ತೆನೆ ಹಸು ಅಂದ್ರೆ ಕಡಿಮೆ ಆಗುತ್ತಲ್ಲ, ಅವಾಗ ಒಂದು ಕನಿಷ್ಠ ಅಂದ್ರೆ 80 ಲೀಟರ್ ಹಾಕಿ ಹಾಕ್ತಿವಿ ಒಂದ್ ಟೈಮ್. ಅಂದ್ರೆ ಒಬ್ಬ ಮಹಿಳೆ ಇಷ್ಟು ಚೆನ್ನಾಗಿ ಹಸುಗಳನ್ನ ನೋಡ್ಕೊಂಡು ಮನೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಜೊತೆಗೆ ಬ್ಯೂಟಿಷಿಯನ್ ಆಗಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಿಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಮ್ ಯಜಮಾನ್ರಿಗೆ ಹೆಮ್ಮೆ ಇದೆಯಾ? ಐತೆ, ನನ್ನ ಹೆಂಡತಿ ಇಷ್ಟೊಂದು ಕೆಲಸ ಮಾಡ್ತಾಳಪ್ಪ ನನ್ನ ಜೊತೆ, ಅದಕ್ಕೆ ನಾವಿಷ್ಟು ಮುಂದುವರೆದಿದ್ದೀವಿ. ಆಕಡೆ ಹೇಳ್ಕಲಿಲ್ಲ ಅಂದ್ರು ನನ್ಗೆ ಹೇಳಿದ್ದಾರೆ. ಹೌದಾ? ಹೇಳಿದ್ದಾರೆ, ತುಂಬಾ ಸತಿ ಹೇಳಿದ್ದಾರೆ. ನೀನ್ ನೋಡಿದ್ರೆ ಈ ಕೆಲಸ ಮಾಡ್ತೀಯ ಅಂತ ಅಂತಿರ್ಲಿಲ್ಲ ಮಲಸ್ಮಿ, ಆದ್ರೂ ಕೊಟ್ಕಲ್ ಮಾಡ್ತಾ ಇದೆಯಲ್ಲ ಅಂತಾರೆ. ನೋಡಿದ್ರ ಒಳ್ಳೆ ಮಹಾಲಕ್ಷ್ಮಿನ ಮನೆ ಕರ್ಕೊಂಡ್ ಬಂದಿದ್ದೀನಿ ಅನ್ನೋ ಖುಷಿ ಇರುತ್ತಲ್ಲ. ಐತೆ, ಅದಂತ ಐತೆ ಅವ್ರಿಗೆ. ಹೌದಾ? ನಿಮ್ ಅತ್ತೆ ಅವ್ರಿಗೂ ಸಂತೋಷನ ಅನ್ಸುತ್ತೆ, ಎಲ್ಲರಿಗೂ ಚೆನ್ನಾಗೆಲ್ಲ ಕೆಲಸ ಮಾಡ್ತಾಳೆ. ನಮ್ಮ ಆಂಟಿದಿರ್ಗೆ, ನಮ್ ದೊಡ್ಡಮ್ದಿರ್ಗೆ, ದೊಡ್ಡಮ್ದಿರ್ ಮಕ್ಕಳಿಗೆ ನಾನು ಅಂದ್ರೆ ಇಷ್ಟನೇ ಅವ್ರಿಗೆ. ಹೆಂಗೆ ಅಂದ್ರೆ ನನ್ ಚಿಕ್ಕವಳಾಗಿದ್ದಾಗ ನಾನು ಊಟ ಮಾಡಿ ತಟ್ಟನು ಎತ್ತಿ ಪಕ್ಕಕ್ಕೆ ಮಡಗ್ದವಳೆಲ್ಲ. ಆತರ ಬೆಳೆದಿದ್ದು, ರಾಣಿ ತರ ಬೆಳೆದಿದ್ದು ನಾನು. ಹೆಂಗೆ ಅಂದ್ರೆ ನನ್ ತಾಯಿ ಜೊತೆ 4 ಜನ ಹೆಣ್ಮಕ್ಳು, 4 ಜನ ಗಂಡ್ ಮಕ್ಳು, ನನ್ನ ಅಮ್ಮನ ಮನೇಲಿ ಬೆಳೆದಿದ್ದು, ಅವ್ರ ಜೊತೆಲೆಲ್ಲ ಬೆಳ್ಕೊಂಡು ಅವ್ರ ಜೊತೆಲೆಲ್ಲ ಒಡೆದಾಡ್ಕೊಂಡು ಏನೋ ಒಂದು ಖುಷಿ. ಮಹಾಲಕ್ಷ್ಮಿ ಅಂದ್ರೆ ಬಜಾರಿ, ಆತರ ಬೆಳೆದಿದ್ದು ನಾನು. ಇಲ್ಲಿ ಬಂದು ಬೊಗ್ಗಿ ಕೆಲಸ ಮಾಡ್ತಾವಳೆ ಅಂದ್ರೆ ಅವ್ರಿಗೆ ಖುಷಿ. ಈಗ ನಿಮ್ಗೆ ಆ ವಾತಾವರಣದಲ್ಲಿ ಇದ್ದು ಇಲ್ಲಿ ಬಂದಾಗ ನಿಮಗೆ ಕಷ್ಟ ಅನ್ನಿಸ್ತು? ದಿನ ಬೇಕಾಯ್ತು ನೀವು ಹೊಂದ್ಕೊಳಕ್ಕೆ? ಮದ್ವೆಗೆ ಹೋದ ಒಂದು 15 ದಿನಕ್ಕೆ ಅನ್ನಿಸ್ತು ನಂಗೆ. 15 ದಿನಕ್ಕಂಟ ಏನು ಅನ್ನಿಸ್ಲಿಲ್ಲ, ಫಂಕ್ಷನ್ ಈ ಕಡೆಯಿಂದ ಕರ್ಕೊಬರೋದು ಆ ಕಡೆಯಿಂದ ಕರ್ಕೋಗೋದು ಅನ್ನಿಸ್ಲಿಲ್ಲ. ಅಲ್ಲೋಗಿ ನಾನು ಒಂಟಿಯಾಗಿ ಹೋದೆ, ಇವರು ಹೊರಗಡೆ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು, ಅಲ್ಲೂ ಬಂದ್ರು ಕಿರ್ಗಿದ್ರು. ನಮ್ಮ ಅತ್ತೆನೂ ಅಷ್ಟು ತಿಳುವಳಿಕೆಯಲ್ಲೇ ಈಚೆ ಬಂದ್ಬಿಟ್ರು. ನನ್ನ ಅದ್ನಿ ಹೊರಗಡೆ ಪಕ್ಕದೂರ್ಗಾಗಿದ್ರು, ನಮ್ಮ ಮಾವನ್ನು ಇವ್ರ ಜೊತೆಲೆ, ಒಬ್ಳು ಒಂಟಿ ಅನ್ಸಿದ್ದೆ ನನಗಾಗ. ಅವಾಗ ಎಲ್ಲಾ ಕೆಲಸ ಕಾರ್ಯ ನೀವೇ ನಿರ್ವಹಣೆ ಮಾಡಬೇಕು. ಒಂಟಿ ಅನ್ಸಿದ್ದು ನನಗೆ, ಕಷ್ಟ ಅನ್ಸಿದ್ದು ನನ್ನ ಮದ್ವೆ ಆದ 15 ದಿನಕ್ಕೆ ಅನ್ನಿಸ್ತು. ನಾನು ಚಿಕ್ಕವಳಾಗಿದ್ದಾಗ ಏನು ಅನ್ನಿಸ್ತಿರ್ಲಿಲ್ಲ, ಎಲ್ಲರ ಜೊತೆಲೂ ಬೆರೆತಿದ್ದೆ, ಎಲ್ಲರ ಜೊತೆಲೂ ಖುಷಿ. ನಮ್ದು ತುಂಬದ ಫ್ಯಾಮಿಲಿ, ದೊಡ್ಡಮ್ಮನ ಮನೆ, ಅಮ್ಮನ ಮನೆ, ಅಜ್ಜಿ ಮನೆ ಎಲ್ಲ ಅಲ್ಲೇ, ಆಂಟಿ ಮನೆ. ಆದ್ರೆ ಅದೆಲ್ಲ ನಿಮ್ಗೆ ಸರಿಯಾಗಕ್ಕೆ ಅಲ್ಲಿಂದ ನಾನು ಈಗ ಮದ್ವೆ ಆಗಿದ್ದೀನಿ, ಅಲ್ಲಿಂದ ಇಲ್ಲಿ ಬರಂಗಿಲ್ಲ. ಅದು ಹಳ್ಳಿಲಿ ಒಂಟಿತನ ಅಂತ ಹೇಳಿದ್ರಲ್ವಾ, ಅದೆಲ್ಲ ಸರಿಯಾಗಕ್ಕೆ ಸಮಯ ಬೇಕಾಯ್ತಾ? ಬೇಕಾಯ್ತು ರೀ, ನಂಗೆ ಮಕ್ಕಳಾಗ ತನಕನೂ ಹಿಂಸೆ ಅನ್ನಿಸ್ತು. ಆಮೇಲೆ ನಂಗೆ ಮಕ್ಕಳಾದ್ಮೇಲೆ ನನಗದು ಒಂದ್ಕತ್ತು ಕೆಲಸ ಎಲ್ಲ ನಿಭಾಯಿಸಕ್ ಆಯ್ತು. ಹಾಗಂದ್ರೆ ನಂಗೆ ಕೆಲಸ ಜಾಸ್ತಿ ಇರ್ಲಿಲ್ಲ. ದೊಡ್ಡ ಮಗ ಹುಟ್ಟಾಗ ಮಗನ್ ನೋಡ್ಕೋದು, ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ಇಲ್ಲಿ ಹೆಂಗೋ ಇದ್ದೆ, ಇಲ್ಲಿಂದ ಹೋಗ್ಬೇಕಾದ್ರೆ ಹತ್ಕೊಂಡು ಬಂದು ಏನೋ ಒಂದು ಜೀವನ 1 ವರ್ಷ ಹೆಂಗೋ ಕಳೆದ ಇಲ್ಲಿ ನಮ್ಮ ಯಜಮಾನ್ರ ಮನೇಲಿ. ಆಮೇಲೆ ಹಸು, 1-2 ಹಸು, ಆಡು ಅವು ಇವು ಅಂತ ಮಡಿಕೊಂಡ್ರು ಮಾಡ್ತಿದ್ದೆ. ಪಾರ್ಲರ್ ಇನ್ನೂ ನಾನು ಹೋಗಿರ್ಲಿಲ್ಲ. ನನ್ನ ಚಿಕ್ಕ ಮಗ ಹುಟ್ಟಿದ್ಮೇಲೆ 8 ತಿಂಗಳು ಪಾಪ ಅವನು. ಆವಾಗ ನನಗೆ ಐಡಿಯಾ ಬಂದಿದ್ದು, ಅಂದರೆ ಸಣ್ಣ ಪುಟ್ಟ ಮೇಕಪ್ಪಿಗೆ ಮಾಡ್ತಿದ್ದೆ ಇಲ್ಲೇ ಅಕ್ಕಪಕ್ಕದವ್ರಿಗೆ. ಹಂಗಾಗಿ ನಮ್ಮ ದೊಡ್ಡಮ್ಮನ ಮಗಳು ಹೇಳಿದ್ಲು, ನೀನು ಮಾಡೋದನ್ನ ಕಲಿ, ನನ್ನ ಪಾಪನ ನೋಡ್ಕೋತೀನಿ ಅಂತ. ಆಮೇಲೆ ಮನೆ ಕಡೆನೂ ಒಂದು ಸ್ವಲ್ಪ ಕಷ್ಟ ಇತ್ತು ನಮಗೆ. ಇವಾಗ ಹಸು ಎಲ್ಲ ಕಡಿಮೆ ಇತ್ತು, ಆಡು ಕುರಿ ಎಲ್ಲ ಇತ್ತು, ಕಷ್ಟ ಇತ್ತು. ಇವಾಗ ಆಡು ಕುರಿ ಎಲ್ಲ ಇಲ್ಲ, ಇಲ್ಲ ಈಗ ಹಸುನೇ ಮಾಡ್ಕೊಂಡು ಈಗ ತುಂಬ ಖುಷಿಯಾಗಿವಿ, ಜಾಲಿಯಾಗೂ ಇವಿ, ಕಷ್ಟದಲ್ಲಂತೂ ಇಲ್ಲ ಇವಾಗ. ಅವಾಗಂತೂ ತುಂಬಾ ಕಷ್ಟದಲ್ಲೇ ಬಂದಿರೋದು. ಹೀಗೆ ಸಂತೋಷವಾಗಿ ಯಶುಯಿಂದನೇ ನಮ್ಗೆ ಇಷ್ಟು ದುಡ್ಡೆಲ್ಲ, ಇಲ್ಲಾಂದ್ರ ದುಡ್ಡಿಲ್ಲ ನಮ್ಗೆ. ಇಷ್ಟು ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅಪ್ಪನ್ಗೆ ಕನಿಷ್ಠ ಅಂದ್ರೆ 7,000 ರೂಪಾಯಿ ಮಾತ್ರ ಬೇಕು. ಹಾಲ್ಟ್ ಐತೆ, BP ಐತೆ, ಶೋಕ್ ಐತೆ, ಈ ತರ ಐತೆ. ಹೋಗ್ಲಿ ಬಿಡಿ, ತಂದೆ ತಾಯಿನ ನೋಡ್ಕೋಬೇಕು, ಅವ್ರಿದ್ದಕ್ಕೆ ತಾನೆ ನಾವು. ತುಂಬಾ ಸಂತೋಷ ಆಯ್ತು, ಹೀಗೆ ಯಾವಾಗ್ಲೂ ಖುಷಿ ಖುಷಿಯಿಂದ ಇರಿ. ಅಂದ್ರೆ ಯಾವ್ದೋ ವಾತಾವರಣದಲ್ಲಿ ಬೆಳೆದಂತ ಹೆಣ್ಮಗಳು ಇನ್ನೊಂದ್ ಮನೆಗೆ ಬಂದು ಆ ವಾತಾವರಣಕ್ಕೆ ತಾನು ಅಡ್ಜಸ್ಟ್ ಆಗಿ ಮತ್ತೆ ಅಲ್ಲಿನ ಕೆಲಸ ಕಾರ್ಯ ಎಲ್ಲ ನಿರ್ವಹಿಸ್ಕೊಂಡು ಆ ಮನೆ ಮಂದಿನೆಲ್ಲ ಮೇಲಕ್ಕೆ ಎತ್ತಿರೋದಿದ್ಯಲ್ಲ, ನಿಜವಾಗ್ಲೂ ನೀವು ಮಹಿಳಾ ಸಾಧಕಿನೆ. ಅದಕ್ಕೆ ಬಿಡಿ, ನಿಮ್ಗೆ ಪ್ರಶಸ್ತಿ ಕೊಟ್ಟಿರೋದು ಬಹಳ ಔಚಿತ್ಯಪೂರ್ಣವಾಗಿದೆ ಅಂತಲೇ ಹೇಳ್ಬಹುದು. ಮಹಾಲಕ್ಷ್ಮಿ ಅವರೇ, ಈಗ ನಮ್ಮ ಅನೇಕ ರೈತರು ನಿಮ್ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ನಿಮ್ ಜೊತೆ ಅವ್ರು ಇನ್ನೂ ಮಾತಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ 3 ಸತಿ ಕನ್ನಡದಲ್ಲಿ ಹೇಳಿ. ಆಯ್ತು ಹೇಳಿ. 8-7-4-8-8-9-6-9-5-3 ಇನ್ನೊಂದ್ಸತಿ 8-7 4788 9 8 3 8 7 4 8 8 9 6 9 5 3 ಒಳ್ಳೆಯದು ಮಹಾಲಕ್ಷ್ಮಿಯವರೇ, ಇದುವರೆಗೂ ನಿಮ್ಮ ಹೈನುಗಾರಿಕೆ ಅನುಭವ ಹಾಗೂ ಒಬ್ಬ ಹೆಣ್ಮಗಳು ಒಂದು ಮನೆಯಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಮನೆ ಹಾಗೂ ಹೊರಗಡೆ ಯಾವ ರೀತಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಖುಷಿ ಖುಷಿಯಾಗಿ ಇರಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಯಾವಾಗಲೂ ಸಂತೋಷವಾಗಿರಿ, ಥ್ಯಾಂಕ್ ಯು ಮೇಡಮ್, ಖುಷಿಯಾಗಿರಿ ಅಂತ ಹೇಳೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಟೀಚರಮ್ಮ, ರೈತ ಬಾಂಧವರೇ, ಇದುವರೆಗೂ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸು ಈ ವಿಚಾರವಾಗಿ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿಯಲ್ಲಿ ಹೈನು ಉದ್ಯಮ ನಡೆಸುತ್ತಿರುವ ಶ್ರೀಮತಿ ಮಹಾಲಕ್ಷ್ಮಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಆರ್ ಲೋಕೇಶ್ವರಿ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೀಶ್, ಪ್ರಸ್ತುತಿ ಎಸ್ಸಿ ಹೇಮಕುಮಾರ್. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ, ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ಬಸವ, ಈ ಹೊಸ ವರ್ಷದಾಗೆ ಹೊಸ ವ್ಯವಹಾರ ಶುರು ಮಾಡ್ತೀನಿ ಅಂತಿದ್ದೆ, ಮಾಡ್ದೇನೋ? ಅಯ್ಯೋ ಇಲ್ಲ ಚಿಕ್ಕಣ್ಣ, ಯಾವ ರೀತಿ ವ್ಯವಹಾರ ಮಾಡೋದು ಅನ್ನೋದ ಗೊಂದಲ. VST ಟ್ರಾಕ್ಟರ್ ನಮ್ ಜಿಲ್ಲೆನಾಗೆ ಡೀಲರ್ಶಿಪ್ ಅವಕಾಶ ನೀಡ್ತೈತೆ. VST ಟ್ರಾಕ್ಟರ್ ಅವ್ರದ್ದು 100 ವರ್ಷದ ಹಳೆ ಗ್ರೂಪ್. 50 ವರ್ಷಗಳಿಂದ ಟ್ರಾಕ್ಟರ್ ತಯಾರಿಕೆಯಲ್ಲಿ ಪರಿಣಿತರು. ಆಮೇಲೆ ಕಾಂಪ್ಯಾಕ್ಟ್ ಟ್ರಾಕ್ಟರ್ ನಲ್ಲಿ ಅವರೇ ಮೊದಲು. ಅವ್ರ ಹತ್ರ ಹಲವಾರು ಟ್ರಾಕ್ಟರ್ ಮಾಡೆಲ್ಗಳು ಲಭ್ಯ. 17 HP ಇಂದ 50 HP ಟ್ರಾಕ್ಟರ್ ಗಂಟ. ಹೌದಾ? ಈ ಹೂಡಿಕೆ ಮತ್ತು ಲಾಭ ಎಲ್ಲ ಹೆಂಗಣ? ಹೂಡಿಕೆನೂ ನ್ಯಾಯವಾದ, ಹಾಗೆ ಲಾಭನೂ ಉತ್ತಮ. ಧನ್ಯವಾದ ಚಿಕ್ಕಣ. ಈಗಲೇ VST ಟ್ರಾಕ್ಟರ್ ಡೀಲರ್ಶಿಪ್ ಗೆ ಅರ್ಜಿ ಹಾಕ್ತೀನಿ. ಡೀಲರ್ಶಿಪ್ ಮಾಹಿತಿಗಾಗಿ 9686662906 ಸಂಖ್ಯೆಗೆ ಕರೆ ಮಾಡಿ. ಫೆಬ್ರವರಿ 13 ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬೇಸಿಗೆಯಲ್ಲಿ ಬೇಸಾಯ ಕ್ರಮಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2512582 ಅಥವಾ 2515089. ಮರೆಯದಿರಿ, ಫೆಬ್ರವರಿ 13 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬೇಸಿಗೆಯಲ್ಲಿ ಬೇಸಾಯ ಕ್ರಮಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಬರೀ